ಕೋವಿಡ್ 19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-02-58-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರಾಮಕೃಷ್ಣ ಅವರೇ, ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ಟಿಲ್ಲಕ್ ಚೌಕ್, ಸೋಲಾಪುರ್. ಸೂಟಿಂಗ್ಸ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ಟಿಲ್ಲಕ್ ಚೌಕ್, ಸೋಲಾಪುರ್. ಸ್ನೇಹಿತರೆ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಜಮಖಂಡಿ ತಾಲೂಕಿನ ಮರೆಗುದ್ದಿ ಗ್ರಾಮದ ಕೃಷಿ ಅನುಭವಿ ಮುತ್ತು ಮಲ್ಲಪ್ಪ ಕೋಟಿಮನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು SS ಚೋಳಿನ್. ಆತ್ಮೀಯ ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಯಶಸ್ವಿ ರೈತ ಇದ್ದಾರೆ. ರೈತರ ಬದುಕು ಹಸನಾದ ಬದುಕು ಅಂಥೇಳಿ ಒಂದು ನಾಡ್ನುಡಿ ಇತ್ತು. ಈಗೇನಾಗಿದೆ, ರೈತರ ಬದುಕು ಸಂಕಷ್ಟಮಯ ಪರಿಸ್ಥಿತಿ ಎಂದು ಕೂಡ ಇದೆ. ಯಾಕಂದರೆ ವೈಜ್ಞಾನಿಕವಾಗಿ ಹೊಲದಲ್ಲಿ ಕೆಲಸ ಮಾಡೋದಾಗಲಿ, ಯಶಸ್ವಿ ರೈತ ಆಗೋದಾಗಲಿ, ಇವತ್ತು ನಮ್ಮ ರೈತ ಬಾಂಧವರಿಗೆ ಕಷ್ಟ ಆಗ್ತಾಯಿದೆ. ಮಳೆ ಮೇಲೆ ಅವಲಂಬಿತ ಆಗಿದ್ದಾರೆ, ರಾಸಾಯನಿಕ ಕೃಷಿಯನ್ನು ಅವಲಂಬಿತ ಆಗಿದ್ದಾರೆ. ಹೀಗಾಗಿ ನಮ್ಮ ಮಣ್ಣು ಬರಡಾಗಿಬಿಟ್ಟದ. ಏನು ಬೆಳಿಬೇಕು ಅದು ಬೆಳೆಯೋಕ್ಕಾಗ್ತಾಯಿಲ್ಲ. ಬೆಳೆದದ್ದನ್ನು ಮಾರುಕಟ್ಟೆ ತೆಗೆದುಕೊಂಡು ಹೋದರೆ ಬೇಕಾದಷ್ಟು ನಮಗೆ ಇಳುವರಿ ಆದರೂ ಕೂಡ ಅದಕ್ಕೆ ತಕ್ಕಂತೆ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ರೈತ ಕಂಗಲಾಗಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯೊಳಗೆ ಯಶಸ್ವಿ ರೈತರ ಬದುಕು ನಮಗೆಲ್ಲ ಮಾದರಿ. ಅವ್ರ ಮಾತುಗಳನ್ನು ಕೇಳ್ತಾ ಇದ್ದರೆ ನಮಗೆ ಉತ್ತೇಜನ ಸಿಗ್ತದೆ. ಆದ್ದರಿಂದ ಏನನ್ನಾದರೂ ಬದಲಾವಣೆ ಮಾಡಿಕೊಂಡು ಯಶಸ್ವಿ ಆಗಬೇಕು ಅಂತ ಅನ್ನೋ ತುಡಿತಾ ಇರೋರಿಗೆ ಇದು ನಿಜವಾಗಿ ಒಂದು ದಾರಿದೀಪ ಅನ್ನೋಂಗೆ ಆಗ್ತದೆ. ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಜೊತೆಗೆ ಯಶಸ್ವಿ ರೈತ ಇದ್ದಾರೆ. ಅವರೇ ಶ್ರೀ ಮುತ್ತು ಕೋಟೆಮನೆಯವರು. ಅವರೊಂದಿಗೆ ಮಾತಾಡ್ತಾ ಅವರ ಸಮಗ್ರ ಕೃಷಿ ಯಾವ ರೀತಿ ಇದೆ, ಯಾವ ರೀತಿ ಯಶಸ್ವಿಯಾಗಿ ಅವರು ಜೀವನ ಮಾಡ್ತಾ ಇದ್ದಾರೆ, ಮತ್ತು ಹೊಲದಲ್ಲಿ ಸಾವಯವ ಕೃಷಿಯನ್ನು ಮಾಡಿ ಅವರು ಯಶಸ್ವಿಯಾಗಿದ್ದಾರೆ. ಮುಖ್ಯವಾಗಿ ಇನ್ನೊಂದು ಅಂದರೆ ವಿಶೇಷವಾಗಿ ಅವರು ಯುವ ರೈತ ಇದ್ದಾರೆ. ಯುವ ರೈತರಾಗಿ ಕೂಡ ಇಷ್ಟು ಯಶಸ್ವಿಯಾಗಿ ಸಮಗ್ರ ಕೃಷಿಯಲ್ಲಿ ಅನುಭವ ಉಳ್ಳವರಾಗಿದ್ದಾರೆ. ಅವರು ಯಾವ ರೀತಿ ತಮ್ಮ ಬದುಕನ್ನು ಮಾಡ್ತಾ ಇದ್ದಾರೆ, ಹೇಗೆ ವೈಜ್ಞಾನಿಕವಾಗಿ ಕೃಷಿ ಬದುಕನ್ನು ಅವ್ರು ನಿರ್ವಹಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಮಾಡ್ಕೊಳ್ಳೋಣ ಅಂತ. ನಮಸ್ಕಾರ ಮುತ್ತು ಕೋಟೆಮನೆಯವರೇ. ನಮಸ್ಕಾರ. ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಸ್ವಾಗತ. ಮುತ್ತು ಅವರೇ, ತಮ್ಮ ಪರಿಚಯ ಮಾಡಿಕೊಡ್ತೀರಾ ನಮ್ಮ ರೈತ ಬಾಂಧವರಿಗೆ? ಸರಿ ಸರ್. ನನ್ನ ಹೆಸರು ಮುತ್ತು ಮಲ್ಲಪ್ಪ ಕೋಟಿಮನಿ. ಜಮಖಂಡಿ ತಾಲೂಕು ಮರೆಯುದ್ದಿ ಗ್ರಾಮದಿಂದ ಬಂದಿರುತ್ತೇನೆ. ನನ್ನ 6 ಎಕರೆ ಜಮೀನನ್ನು ನಾನು ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀನಿ. ಸಾವಯವ ಪದ್ಧತಿಯಲ್ಲಿ ಕಬ್ಬನ್ನು ಬೆಳೆದು ಸಾವಯವ ಪದ್ಧತಿಯಲ್ಲೇ ಬೆಲ್ಲ ಮಾಡಿ ಅದನ್ನು 2014 ಮತ್ತು 2015 ಸಾಲಿನಲ್ಲಿ ರಷ್ಯಾಗೆ ರಫ್ತು ಮಾಡಿರ್ತೀವಿ. ಮತ್ತು ಈ ಕರ್ನಾಟಕದಲ್ಲಿನೇ ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾಸ್ತಿ ನಮ್ಮ ಕಾಯಿಪಲ್ಲೆ ಮತ್ತು ಬೆಲ್ಲಕ್ಕೆ ಬೇಡಿಕೆ ಇರೋದ್ರಿಂದ ನಾನು ಆ ಸೈಡ್ಗೆ ಜಾಸ್ತಿ ಕಳಿಸ್ತಾ ಇದ್ದೀನಿ. ಮತ್ತು ನಾನು ದೇಶೀಯ ಹಸುಗಳ ಸಾಕಿ ಅದರಿಂದ ಒಂದು ಹೈನುಗಾರಿಕೆ ಮಾಡ್ಬೇಕಂತ ಮಾಡ್ಕೊಂಡಿದ್ದೀನಿ. ಮತ್ತು ಅವರೇ, ಅಂದರೆ ನಿಮ್ಗೆ ಸಾಕಷ್ಟು ಯೋಜನೆಗಳಿದೆ, ಭಾಳ ಯಶಸ್ವಿಯಾಗಿದ್ದೀರಿ. ಅಂದರೆ ನಮ್ಮ ರೈತ ಬಾಂಧವರ ಪರವಾಗಿ ನಿಮ್ಗೆ ಮೊದಲ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ನಮಸ್ಕಾರ. ಒಬ್ಬ ಯುವ ರೈತ ಆಗಿ ಇವತ್ತು ಸಾಕಷ್ಟು ಜನ ರೈತರು ಮಾಹಿತಿ ಇಲ್ಲದೇ ತೊಂದರೆ ಒಳಗಾಗಿದ್ದಾರೆ. ಅಂದರೆ ಯಾವುದು ಬೆಳೆ ಬೆಳಿಬೇಕು ಅಂತ ಗೊತ್ತಾಗದೇ ಎಲ್ಲರೂ ಬೆಳೀತಾರೆ ಅಂದ್ಕೊಳ್ಳಿ, ಅದನ್ನೇ ತಾನು ಬೆಳೆಯೋದು. ಹೀಗಾಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಮತ್ತು ಅವರಿಗೆ ವೈಜ್ಞಾನಿಕವಾಗಿ ಹೆಂಗೆ ನಾವು ಲಾಭದಾಯಕ ಕೃಷಿ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಮಗೆ ಕೃಷಿ ಲಾಭದಾಯಕವಾಗಿ ಮಾಡಬೇಕಾಗಿತ್ತಪ್ಪ ಅಂದ್ರೆ ಮೊದಲು ಯಾವ ಬೆಳೆಯನ್ನು ಮಾಡಬೇಕು, ಮಾರ್ಕೆಟ್ ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು, ಅದನ್ನು ಹೆಂಗೆ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು ಸರ್. ಯಾವ ತರ ಮಾರ್ಕೆಟ್ ಮಾಡ್ಬೇಕು ಅನ್ನೋದು ಮೇನ್ ತಿಳ್ಕೋಬೇಕು. ನಾವು ಮಾರ್ಕೆಟ್ ಮಾಡುದು ನಾವೇ ಅಲ್ಲಿ ಸಾವಯವ ಪದ್ಧತಿ ಒಳಗೆ ಬೆಳೆಯನ್ನ ಬೆಳಿಬೇಕು. ಈಗ ಸಾವಯವ ಪದ್ಧತಿಯಲ್ಲಿ ಬೆಳೆಯುವಂತ ಬೆಳೆಗಳಿಗೆ ಎಲ್ಲಿಲ್ಲದ ಬೇಡಿಕೆ ಬರುತ್ತೆ ಸರ್, ಜಾಸ್ತಿ ಬೇಡಿಕೆ ಬರುತ್ತೆ ಸರ್. ಆ ಕಾರಣಕ್ಕಾಗಿ ನಾವು ಸಾವಯವ ಪದ್ಧತಿಯನ್ನ ಅದರಿಂದನ ಮಾಡಬೇಕು. ಅದು ಅಲ್ಲದ ನಮ್ಮ ಮಣ್ಣು ಮತ್ತು ನಮ್ಮ ಗಾಳಿ ನೀರು ಇವೆಲ್ಲವನ್ನು ಶುದ್ಧಗೊಳಿಸೋದಲ್ಲ, ನಮಗೆ ಬರ್ತಕ್ಕಂಥ ಇನ್ಕಮ್ನು ಜಾಸ್ತಿ ಆಗುತ್ತೆ ಸರ್. ಅಂದರೆ ಈ ಥರ ನಾವು ಸಾವಯವ ಕೃಷಿ ಮಾಡ್ಕೋತ ಹೋದ್ರೆ ನಮಗೆ ಕೃಷಿ ಲಾಭದಾಯಕ ಆಯ್ತು. ಮತ್ತವರ ಈಗ ನಿಮ್ದು ಹೊಲ ಎಷ್ಟದ ಈಗ? ನಮ್ದು 6 ಎಕರೆ ಹೊಲ ಸರ್. 6 ಎಕರೆ ಸಾವಯವ ಪದ್ಧತಿಯಲ್ಲಿ ಮಾಡ್ತೇನೆ ಸರ್. ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀರಿ. ಮುಖ್ಯವಾದ ಕೃಷಿ ಅಂದ್ರೆ ಯಾವ್ಯಾವ ಬೆಳೆಗಳನ್ನು ತಾವು ಬೆಳಿತಾ ಇದ್ದೀರಿ ಸರ್? ಮುಖ್ಯವಾಗಿ ಅಂದ್ರೆ ಕಬ್ಬು, ಕಾಯಿಪಲ್ಲೆ, ಉಳ್ಳಿಗಡ್ಡಿ, ಕಡ್ಲಿ, ಗೋಧಿ, ಈ ತರ ಬೆಳೆಗಳನ್ನ ಜಾಸ್ತಿ ಬೆಳೆಸ್ತೀವಿ. ಹೌದು, ಮಾರ್ಕೆಟ್ಗೆ ಅನುಗುಣವಾಗಿ ಯಾವ್ದು ಬೇಡಿಕೆ ಇರತೈತೆ ಅದನ್ನು ಜಾಸ್ತಿ ಮಾಡಿಸ್ತೀವಿ. ನಿಮ್ಮ ಹಿರಿಯರ ಕಾಲದಿಂದನೂ ನಿಮ್ಮ ಕೃಷಿ ಪದ್ಧತಿ ಇತ್ತು, ಅದು ಈಗ ನೀವು ತುಂಬ ಯಶಸ್ವಿಯಾಗಿದ್ದೀರಿ, ಏನು ಕಾರಣ ಏನಿರ್ಬೋದು ಹೇಳ್ಬೋದಾ ಸರ್? ನಮ್ಮಪ್ಪ ಮಾಡುವ ಟೈಮ್ದಾಗ ಅವರು ರಾಸಾಯನಿಕ ಕೃಷಿನ ಮಾಡ್ತಿದ್ರು ಸರ್. ಮಾಡ್ತಾ ಮಾಡ್ತಾ ನಮ್ಗೆ ಏನಪ್ಪ ಹೊಲ್ದಾಗ ಏನು ಲಾಭ ಇಲ್ಲ, ನಾವು ಹೊಲ ಏನು ಮಾಡಿದ್ರು ನಮ್ದು ಹೊಲ ಬೆಳಿವಲ್ದು, ಆ ಕಾರಣಕ್ಕಾಗಿ ನಾವು ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ. ಹೊಲ ಒಂದು ಸೈಡ್ ಇಳುಕ್ಲತ್ತಿ, ಹೊಲ ಬೆಳೆಯಂಗಿಲ್ಲ, ಮಾರತ್ತೆ ಇದ್ರೆ ಸರ್ ಮಾರಕ್ಕೆ ರೆಡಿ ಮಾಡಿದ್ರು. ಆ ಕಾರಣಕ್ಕಾಗಿ ನಾನು ಏನು ಮಾಡಿದ್ನೆ, ಅದು ನಾಪಾರಿಗೆ ಹೇಳಿ ಸರ್, ಅದು ಪ್ರಕೃತಿ ನಿಯಮ. ಅದು ನಾವು ಹೊಲ ಇಳುಕ್ಲೈತೈತೆ ಈಗಿರಿಂದ ನಾವು ಕುಣಿಲಾಳದೊಳಗೆ ನೆಲಡೊಂಕ ಹೇಳ್ತಾರಲ್ಲ, ಆ ಥರ ನಾವು ಹೇಳ್ದಂಗೆ ಆಗತ್ತೆ, ಹೊಲಕ್ಕೆ ಹೆಸರು ಇಡೋದು ಬೇಡ. ನಾ ಅದನ್ನು ಮಾಡಿ ತೋರಿಸ್ತೇನಪ್ಪ ಅಂತೇಳಿ ನಾನು ಅವತ್ತಿನಿಂದ ಸಾವಯವ ಪದ್ಧತಿ ಒಳಗೆ ಮಾಡಾಕತ್ತೀನಿ ಸರ್. ಇವತ್ತಿನ ಯಶಸ್ವಿ ಕಣ್ಣನ ಹೇಳ್ತೀನಿ ಸರ್. ಆ ಇಳುಕಲ ಜಮೀನು ಹೆಂಗೆ ಏನು ಮಾಡ್ಕೊಂಡ್ರಿ ಸರ್? ಏನು ಮಾಡಿಲ್ಲ ಸರ್, ನಾವು ಇಳುಕಲನ್ನ ಬದುಗಳು ಮಾಡ್ಕೊಂತೀವಿ ಸರ್. ಅದನ್ನು ಬದುಗಳು ಮಾಡ್ಕೊಂಡಿವು, ಇಳುಕಲ್ಗೆ ಅಡ್ಲಾಗಿ ಯಾವುದೇ ಇದು ಮಾಡಿದ್ರು ಇಳುಕಲ್ಗೆ ಅಡ್ಲಾಗಿ ಬೆಳೆಗಳನ್ನು ಮಾಡ್ತೇವೆ ಸರ್. ಆ ಕಾರಣದಿಂದ ನಮಗೆ ಯಶಸ್ವಿ ಆಗಿತ್ತು ಸರ್. ಮತ್ತವರ ಈಗ ನೀವು ಕಬ್ಬು ಮುಖ್ಯವಾಗಿ ಬೆಳಿತೀರಿ ಅಲ್ಲ, ಕಬ್ಬು ಬೆಳಿಲಿಕ್ಕೆ ಏನು ಕಾರಣ ಸರ್? ಕಬ್ಬು ಬೆಳಿಲಕ್ಕಂದ್ರೆ ನಾವು ನಮ್ಮಪ್ಪ ಕಾಲದಾಗ ಗಾಣ ಇತ್ತು ಸರ್, ಗಾಣ ಮಾಡ್ತಿದ್ರು. ಗಾಣ ಮಾಡಿದ್ರು ಇಷ್ಟೊಂದು ರೇಟ್ ಇದಿರಲಿಲ್ಲ ಸರ್, ಲೇಬರ್ ಪ್ರಾಬ್ಲಮ್ ಆಗಂತ ಗಾಣ ಬಂದ್ ಮಾಡ್ಯಾರ ಸರ್. ಬಂದ್ ಮಾಡಿ ಈಗ ಏನು ಮಾಡಿದ್ರು, ಫ್ಯಾಕ್ಟ್ರಿ ಕಳಿಸ್ತಿದ್ರು ಸರ್. ಫ್ಯಾಕ್ಟ್ರಿ ಕಳಿಸ್ತಿದ್ರು, ಆ ಥರ ನಾ ಮಾಡಕತ್ತಿದ್ದಿಂದ ಆದರೂ ಫ್ಯಾಕ್ಟ್ರಿ ಕಳಿಸ್ತಿದ್ದೀನಿ. ನಾವು ಏನು ಮಾಡೋದಪ್ಪ, ಈಗ ಎಲ್ಲರೂ ಗೊಬ್ಬರ ಹಾಕಿ ಬೆಳೆಸ್ತಾರೆ ಕಬ್ಬ, ನಾವು ಗೊಬ್ಬರ ಹಾಕಿಲ್ದ್ರೆ ನಾ ಸಾವಯವ ಪದ್ಧತಿ ಒಳಗೆ ಬೆಳೆಸ್ತಾನೆ, ಆದರೂ ಅವ್ರ ಜೊತೆ ಕಳಿಸ್ಕಿರೋ ನಾ ಏನು ಲಾಭ ಇಲ್ಲದೆ ಹಿಂಗೆ ಕೊಂಡಿರೋದಲ್ಲ, ಇದರಿಂದ ಏನು ಇಷ್ಟೊತ್ತನ ನಾ ಮಾಡಿ ಇದರಿಂದ ಏನು ನಾ ಲಾಭ ತಗೋಬೇಕು, ಹೆಂಗೆ ತಗೋಬೇಕು ಅನ್ನೋಂಥ ಒಂದು ಚಿಂತೆ ಇದೆ ಸರ್. ಆನಂತರ ನಾ ಈಗ ಮುದೋಳದೊಳಗೆ ARS ಅತ್ತೆ ಧಾರವಾಡ ಯೂನಿವರ್ಸಿಟಿ ಅವರು ಒಂದು ಇದನ್ನ ಜಾಗೃತಿ ಪಾರ್ಕ್ ಮಾಡ್ಯಾರೆ. ಅಲ್ಲೇ ಒಮ್ಮೆ ಹೋದಾಗ ಅವರು ಈ ಥರ ಮಾಡಿವು, ಇಲ್ಲೇ ಜಾಸ್ತಿ ಇದು ಬರೋದೈತೆ ಅಂತ ನಮ್ಮ ಮಾಮಾರು ಹೇಳಿದ್ರು. ಅವರು ಭಾಳ ದಿನದಿಂದ ಸಾವಯವ ಪದ್ಧತಿ ಒಳಗೆ ಬೆಲ್ಲ ಮಾಡಿ ಅವರು ಬೆಳೆದ ಬೆಳೀತಿದ್ರು, ಸಾವಯವ ಪದ್ಧತಿ ಒಳಗೆ ನಾ ಇದು ಮಾಡ್ಕೋತ ಬರ್ತಿದ್ರು. ಆನಂತರ ಅವರು ಇಲ್ಲ ಈ ಥರ ಮಾಡುವ ಅನುಕೂಲ ಆಗತ್ತೆ ಅವರು, ಆ ಕಾರಣದಿಂದ ನಾನು ಈಗ 2 ವರ್ಷ ಹತ್ತು ಗಾಣ ಮಾಡ್ತೀನಿ. ಬೆಲ್ಲಕ್ಕೆ ರೇಟು ಜಾಸ್ತಿ ಸಿಗತೈತಿ, 1 ಟನ್ ಕಬ್ಬಿಗೆ 1 ಕ್ವಿಂಟಲ್ 15 ಕಿಲೋ ತನಕ ಬೆಲ್ಲ ಬೆಳೆದೈತೆ ನಂಗೆ, ಅದರಿಂದ ನಂಗೆ ಲಾಭ ಜಾಸ್ತಿ ಐತಿ. ಆ ಕಾರಣಕ್ಕೆ ಇನ್ನು ಕಬ್ಬನ್ನು ಬೆಳೀತದೆ. ಯಾಕಂದ್ರೆ ಯಾವುದೋ ಒಂದು ಜಮೀನು ರಾಸಾಯನಿಕ ಕೃಷಿಗೆ ಒಳಪಟ್ಟ ಜಮೀನನ್ನು ಅದನ್ನು ತಗೊಂಡು ನಾವು ಸಾವಯವಕ್ಕೆ ಮಾರ್ಪಾಟು ಮಾಡೋದನ್ನು ಸರಳಲ್ಲ, ಅದಕ್ಕೆ ಸಾಕಷ್ಟು ಧೈರ್ಯ ಬೇಕಾಗ್ತದೆ. ಆಮೇಲೆ ಅದಕ್ಕೆ ಸಾಕಷ್ಟು ಬದಲಾವಣೆ ಮಾಡಬೇಕಾಗ್ತದೆ, ಮಣ್ಣನ್ನು ಫಲವತ್ತತೆ ಹೋಗ್ಬಿಟ್ಟಿರ್ತದಲ್ಲ. ರಾಸಾಯನಿಕ ಕೃಷಿಯಲ್ಲಿ ಫಲವತ್ತತೆ ಕಡಿಮೆ ಅಲ್ಲ? ಕಡಿಮೆ. ಏನಿತ್ತು ಮೊದಲು ನಿಮ್ದು ಪರಿಸ್ಥಿತಿ ಯಾವಾಗ? ಅವಾಗಿನ ಪರಿಸ್ಥಿತಿ ಅಂದ್ರೆ ಗೊಬ್ಬರ ಹಾಕಿ ಟೈಮ್ದಾಗ ನೀರು ಸರಿಯಾಗಿ ಹಾಯ್ತಿದ್ದಿಲ್ಲ, ನೀರು ಹಾಯಿ ಟೈಮ್ದಾಗ ಗೊಬ್ಬರ ಸರಿಯಾಗಿ ಹಾಕ್ತಿದ್ದಿಲ್ಲ, ಅಥವಾ ಅದು ಇಲ್ಲಪ್ಪ ಅಂದ್ರೆ ಏನೋ ಒಂದು ಲೇಬರ್ ಪ್ರಾಬ್ಲಮ್ ಆಗಿ ಹಿಂಗೆ ಕಸ ಇದು ಆಗಿ ಹಿಂಗೇನು ಸಮಸ್ಯೆ ಆಗಿಬಿಡ್ತೈತೆ. ಆದರೆ ನಾವು ಈಗ ಅಷ್ಟೂ ಯಾವುದು ಸಮಸ್ಯೆ ಬರಲ್ದಂಗ ಮುಂಜಾಗ್ರತವಾಗಿ ನಾವು ಕ್ರಮ ಕೈಗೊಳ್ಳೋದ್ರಿಂದ ಈಗ ನಮಗೆ ಯಾವುದೋ ಆ ಥರ ಸಮಸ್ಯೆ ಇಲ್ಲ. ನಾ ಅದು ಸಾವಯವ ಪದ್ಧತಿ ಒಳಗೆ ಮಾಡೋದ್ರಿಂದ ಮಲ್ಚಿಂಗ್ ಕಬ್ಬಿನೊಳಗೆ ಅದು ಆಗಲಿ ಮಲ್ಚಿಂಗ್ ಸಿಸ್ಟಮ್ ಮಾಡೋದ್ರಿಂದ ನಂಗೆ ಕಸದು ಕಡಿಮೆ ಆಗಿಬಿಡ್ತದೆ, ನೀರಿನ ಬೇಡಿಕೆ ಪ್ರಮಾಣ ಕಡಿಮೆ. ಮಲ್ಚಿಂಗ್ ಸಿಸ್ಟಮ್ ಅಂದ್ರೆ ಏನು, ಏನು ಮಾಡ್ತೀರಿ ಸರ್? ಈಗ 4 ಫುಟಿನ ಅಂತರದಿಂದ ಕಬ್ಬು ಹಚ್ಚೀನಿ, ಕಬ್ಬಿನೊಳಗೆ ಫಸ್ಟ್ನೇ ಬೆಳೆ ಈಗ ಹಸಗಬ್ಬಿನೊಳಗೆ ಕಾಯಿಪಲ್ಲೆ ಇದ್ದು ಇಂಟರ್ಕ್ರಾಫ್ ಆಗಿ ಮಾಡ್ಕೊಂಡಿರ್ತೀನಿ. ಅನಂತರ ಕುಳೆ ಬೆಳೆ ಒಳಗೆ ಕಬ್ಬು ಕಡ್ದಿಂದ ರೌದಿ ಬಂದಿರೋದ್ಲಿ ಆ ರೌದಿಯನ್ನು ಸುಡಂಗಿಲ್ಲ ಸರ್, ಸುಡಂಗಿಲ್ಲ. ಅದನ್ನ ನಾನು ಸಾಲ್ಗಳನ್ನ ನಡು ಸರ್, ಅದನ್ನ ತುಂಬಿ ಅದ್ರ ಮ್ಯಾಗ ಸ್ವಲ್ಪ ಮಣ್ಣ ಅಥವಾ ಇದನ್ನ ಹೆಂಡಿ ಕಲಿಸಿ ಹೆಂಡಿ ಸುರಿರ್ತೀನಿ ಸರ್. ಅದನ್ನ ಮಾಡ್ತೀನಿ, ಮತ್ತು ನೀರಿನ ಜೊತೆ ಜೀವಾಮೃತ ಬಿಟ್ಟಿರ್ತೀನಿ ಸರ್. ಆಮ್ಯಾಗ ಬೆಳೆಗಳಿಗೆ ಯಾವುದೇ ಬೆಳೆ ಮಾಡಲಿ, ನಾನು ಕಬ್ಬನಾಗಲಿ ಅಥವಾ ಇನ್ನು ಯಾವುದೇ ಚಿಲ್ಲರ್ ಬೆಳೆನಾಗಲಿ ಅದಕ್ಕೆ ಜೀವಾಮೃತನ ಸ್ಪ್ರೇ ಮಾಡ್ತೀನಿ. 3-4 ಟೈಮ್ ಸ್ಪ್ರೇ ಮಾಡೋದ್ರಿಂದ ನಂಗೆ ಅದ್ರಾಗ ಯಶಸ್ವಿ ಆಗಿತ್ತೀನಿ ಸರ್. ಈಗ ಹೆಚ್ಚು ಕಬ್ಬು ಏನು ಮಾಡ್ತಾರೆ, ಕಟಾವು ಆದಮೇಲೆ ಅದನ್ನ ಸುಟ್ಟು ಬಿಡ್ತಾರಲ್ಲ, ಅದರಿಂದ ಏನು ತೊಂದರೆ ಆಗೋದಿಲ್ಲ? ಭಾಳ ಮಂದಿ ಹೆಂಗೆ ಮಾಡ್ತಾ ಇದ್ದಾರೆ ಸರ್? ಸುಡಬಾರ್ದ್ರ ಅದು, ಅದು ತಪ್ಪು ಕಲ್ಪನೆ ಸರ್. ಅದು ಸುಡುವುದರಿಂದ 1 ಎಕರೆಗೆ 10 ಟನ್ನಷ್ಟು ಸಾವಯವ ಗೊಬ್ಬರ ನಾವು ಕಳ್ಕೊಂಡಂಗೆ ಸರ್. 1 ಎಕರೆ ರೌದಿ ಸುಡುವುದರಿಂದ ಅದು ಸುಡಬಾರ್ದು. ನೀವು ಹೇಳಿದ್ರೆ ರೌದಿಯನ್ನು ಹಾಕಿ ಅದೊಂಥರ ಮೇಲೆ ಮುಚ್ತೀರಿ ಅಂದರೆ ನೈಸರ್ಗಿಕ ಕೃಷಿ ಅಂತ ಅಳವಡಿಸ್ಕೋತಾ ಇದ್ದೀವಿ ಸರ್. ಅಂದರೆ ಕೋಟಿಗಟ್ಟಲೆ ಕ್ರಿಮಿಕೀಟಗಳು ಮಣ್ಣಿನೊಳಗಿರ್ತಾವೆ, ಅದಿದ್ರೆ ಅದು ಮಣ್ಣು ಜೀವಂತವಾಗಿದೆ, ಮಣ್ಣು ಜೀವಂತ, ಮಣ್ಣು ಇಲ್ಲಾಂದ್ರೆ ಬರಡ್ ಆಗಿಬಿಡ್ತೈತಿ. ಆ ಕ್ರಿಮಿಕೀಟಗಳು ಮತ್ತು ಅವುಗಳನ್ನು ನಾವು ರಕ್ಷಣೆ ಮಾಡಲಿಲ್ಲ ಅಂದ್ರೆ ಮಣ್ಣಿನ ಫಲವತ್ತತೆ ಹೋಗ್ಬಿಡ್ತದೆ. ಅದಕ್ಕೆ ನೀವು ಮಾಡ್ತಾ ಇರೋ ಕೆಲಸ ಭಾಳ ಒಳ್ಳೆ. ನಿಮಗೆ ಇದನ್ನ ಯಾರು ಕಲಿಸ್ಕೊಟ್ರು ನೈಸರ್ಗಿಕ ಕೃಷಿ ಮಾಡೋದನ್ನ? ಸರ್, ನಾನು ಫಸ್ಟಿಗೆ ಅಲ್ಲೆಲ್ಲ ಸ್ವಲ್ಪ ಕೇಳಿದ್ದೀನಿ ಅದ್ರ ಬಗ್ಗೆ. ನಂತರ ನಾವು ನಮ್ಮ ಮಾಮರು ಮಾಡೋದ್ರಿಂದ ನಾವು ಒಂದು ಸ್ವಲ್ಪ ಮಾಡಿ ನೋಡ್ಬೇಕಂತೇಳಿ ಫಸ್ಟ್ನೇ ವರ್ಷವೇ ಒಂದು ಸ್ವಲ್ಪ ಕಬ್ಬಿಗೆ ಜೀವಾಮೃತ ಅದು ಇನ್ನೂ ಏನು ಮಾಡಿದ್ದಿಲ್ಲ. ಅವಾಗ ಕೊಟ್ಟಿಗೆ ಗೊಬ್ಬರ ಮತ್ತು ದನಗಳ ಹಸಿ ಹಿಂಡಿನ ನೀರು ಮುಖಾಂತರ ಬಿಡ್ತಿದ್ದೆವು. ಆ ಕಾರಣದಿಂದ ಅದಕ್ಕೆ ಹೋಗಿನ ಟೈಮ್ ಕಬ್ಬಿಗೆ ಗೊಬ್ಬರ ಕಡಿಮೆ ಮಾಡಿದ್ದೆವು. ಕಡಿಮೆ ಮಾಡಿದ ಟೈಮ್ದಾಗ ನಂಗೆ ಯಾವುದೋ ಬೆಳೆ ಇಟ್ಟು ಪವರ್ಫುಲ್ ಆಗಿ ಬಂದತ್ತೆ ಅಂದ್ರೆ ಇದಕ್ಕೆ ಗೊಬ್ಬರ ನಾವು ಯಾಕೆ ಹಾಕಬೇಕಾಯ್ತು ಅನ್ನೋದನ್ನು ಅಲ್ಲಿಗೆ ಇದು ಮಾಡಿಕೊಂಡೆ. ನಿಮಗೆ ಜ್ಞಾನೋದಾಯಿತು. ಈಗ ಮುತ್ತವ್ರೆ, ಈಗ ನೀವು ಮಾತಾಡ್ತಾ ಇದ್ದೀರಲ್ಲ, ನಿಜವಾಗಿ ಸೋಜಿಗೆ ಇದು ರಾಸಾಯನಿಕ ಗೊಬ್ಬರ ಬೆಳೆದು ಅಂದರೆ ಎಲ್ಲರೂ ಬೆಳೆಯೋದಕ್ಕಿಂತ ಸ್ವಲ್ಪ ಬೇರೆಯೇ ಇದು ಅಲ್ಲ. ಈಗ ನೀವು ಜೀವಾಮೃತ ಕೂಡ ತಯಾರು ಮಾಡ್ಕೋತೀರಿ ಅಂದರೆ ಜೀವಾಮೃತ ತಯಾರು ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಯಾವ ಆಕಳ ಉಪಯೋಗ ಮಾಡ್ತೀರಿ? ಸರ್, ನಾನು ಜವಾರಿ ಆಕಳ ಜಾಸ್ತಿ ಉಪಯೋಗ. ಹೌದು, ಜೀವಾಮೃತ ಜವಾರಿ ಆಕಳ ಆದರೆ ದೇಶಿ ಆಕಳ ಆದ್ರೆ ಬರ್ಬರೇ ಆಗೋದಿಲ್ಲ. ಹೌದು, ಅದು ಜೀವಾಮೃತ ತಯಾರು ಮಾಡಿಕೊಂಡು ನೀವು ಮಾಡ್ತೀರಲ್ಲ, ಅದಕ್ಕೆ ಈಗ ಆಕಳನ್ನ ಸಾಕಬೇಕಾಗ್ತದೆ. ಹೌದು ಸರ್. ಅದನ್ನು ಆರೈಕೆ ಎಲ್ಲ ಯಾರು ಮಾಡ್ತಾರೆ ಸರ್? ಆರೈಕೆ ಎಷ್ಟು ಆಕಳ ಸಾಕಿರಿ? ಎರಡು ಆಕಳ ಸರ್, ಒಂದು ಕರೆ ಆಯ್ತು ಸರ್, ಒಂದು ದೊಡ್ಡ ಆಕಳ ಸರ್, ಎರಡು ಎಮ್ಮೆ ಎರಡು ಕರೆಗಳು ಸರ್. ಇಷ್ಟು ದನಗಳು. ಇನ್ನು ಮುಂದಿನ ಟೈಮ್ದಾಗ ನಾವು ಜಾಸ್ತಿ ಪ್ರಮಾಣದಾಗ ಮಾಡ್ಬೇಕು. ಹ್ಞೂ ಹ್ಞೂ, ಹೌದ್ರಿ. ಖರೇನ ಹೇಳೋದಂದ್ರೆ ನೈಸರ್ಗಿಕ ಕೃಷಿಯೊಳಗೆ ಈ ಗೋಮಾತೆಯ ಮಹತ್ವ ಬಹಳ ಅದ. ಹೌದಲ್ಲ ಸರ್? ಹೌದು ಸರ್. ಅದು ಸಾವಯವ ಕೃಷಿಯೊಳಗೆ ನೀವು ಮಾಡ್ತಾ ಇದ್ದಿರಲ್ಲ, ಅದರಿಂದ ಏನು ಬದಲಾವಣೆ ಆಗಿದೆ ಭೂಮಿಯೊಳಗೆ? ಭೂಮಿ ನಳನಳಿಸ್ತದನ ಸರ್? ನಾವು ಯಾವುದೇ ಬೆಳೆ ಮಾಡಲಿ, ಇವತ್ತು ನಮ್ಮ ಬಾಜುದವ್ರು ಮಾಡಿರ್ತಾರೋ ಅವ್ರು ಡಿ ಎ ಪಿ ಗೊಬ್ಬರ ಅದು ಇದು ಮಾಡಿ ಕೊಟ್ಟ ಬೆಳೆ ಮಾಡಿರ್ತಾರೆ. ಅವ್ರು ಬೆಳೆ ಮಾಡಿದ್ರೆ ಅವ್ರ ಲೆವೆಲ್ದಾಗ ನಾ ಹಸರೇಲಿ ಗೊಬ್ಬರ ಮತ್ತು ಈ ಜೀವಾಮೃತ ಕೊಡೋದ್ರಿಂದ ಅವ್ರ ಲೆವೆಲ್ದಾಗ ಬೆಳೆಯುತ್ತೆ ತೆಗಿತೀನಿ ಸರ್. ಹ್ಞೂ ಅಂದರೆ ಅವರಷ್ಟೇ ನಿಮ್ದು ಇಳುವರಿ ಬರ್ತದೆ? ಇಳುವರಿ ಸರ್. ಯಾವುದೇ ಸರ್ಕಾರಿ ಗೊಬ್ಬರ ಹಾಕಲಿ ಅಂದ್ರೆ ಕೂಡ ಸರ್ಕಾರಿ ಗೊಬ್ಬರ ಹಾಕ್ಲಂದ್ರೂ ನಂಗೆ ಇಳುವರಿನೂ ಜಾಸ್ತಿ ಇದೆ ಸರ್. ಅನಂತರ ನಾನು ಮಾರ್ಕೆಟ್ ಲೆವೆಲ್ದಾಗ ಹೋದ್ರೆ ಮಾರ್ಕೆಟ್ ನಾ ಸ್ವಂತ ಅದನ್ನು ಸಂಸ್ಕರಣೆ ಮಾಡಿ ಮಾರಾಟ ಮಾಡೋದ್ರಿಂದ ನಂಗೆ ಮಾರ್ಕೆಟ್ದಾಗೂ ಲಾಭ ಸಿಗುತ್ತೆ ಸರ್. ಅವ್ರಿಗಿಂತ ಜಾಸ್ತಿ ನಾ ಲಾಭ ತಗೊಂಡು ಹೋಗ್ತೀನಿ ಸರ್. ನಿಮ್ದು ಸುತ್ತಮುತ್ತ ಹೇಳ್ತಾರೆ ಅಂದ್ರೆ ಬೆಲ್ಲದೊಳಗೆ ಸಾವಯವ ಬೆಲ್ಲ ಇರ್ತದೆ, ಯಾಕಂದ್ರೆ ನೀವು ಬೆಳೆಯೋದನ್ನ ಸಾವಯವ ಪದ್ಧತಿಯಿಂದ ಬೆಳಿತೀರಿ ಕಬ್ಬನ್ನ? ಹೌದು ಸರ್. ಅದು ನಿಜವಾಗಿ ಅಂದರೆ ಒಳ್ಳೆ ಬೆಲ್ಲದ ಭಾಳ ರುಚಿ ಆಗ್ತದೆ ಮತ್ತು ಸಾಕಷ್ಟು ಹೊರಗಡೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಕೂಡ ಇರ್ತದೆ ಅಂತ ಹೇಳ್ತಾರೆ. ಹೌದು ಸರ್. ಹೆಂಗೆ ಅದು ಸಾಧ್ಯ ಆಗಿದೆ ನಿಮಗದು? ಕಬ್ಬ ಬೆಳಿಬೇಕಾದ್ರೆ ಬೀಜದಿಂದ ಹಿಡ್ಕೊಂಡು ನಾವು ಸಾವಯವ ಪದ್ಧತಿ ಒಳಗೆ ಬೆಳ್ಕೊತ ಬರಬೇಕು. ಅನಂತರ ಅದು ಸಾವಯವ ಪದ್ಧತಿ ಒಳಗೆ ಬೆಲ್ಲ ಮಾಡೋದ್ರಿಂದ ಅದ್ರ ಕ್ವಾಲಿಟಿ ಚಲೋ ಉಳಿತೈತಿ, ಅದು ಕೆಡಂಗಿಲ್ಲ ಸರ್ ಯಾವುದೇ ಕಾರಣಕ್ಕೆ. ಈ ರಾಸಾಯನಿಕ ಹಾಕಿ ಮಾಡಿದ್ದು ಒಂದು ಸ್ವಲ್ಪ ಒಂದು 4 ತಿಂಗಳು ಅಥವಾ 5 ತಿಂಗಳು ಇಡೋದ್ರಿಂದ ಬೆಲ್ಲ ಅವಾಗನೆ ಕೆಟ್ಟು ಬಿಡ್ದ ಸರ್. ಇದು ನಮ್ಮಲ್ಲಿ ಸಾವಯವ ಪದ್ಧತಿ ಒಳಗೆ ಬೆಳೆದ ಕಬ್ಬ ಆತ್ಮ ಗಾಣ ಮಾಡಿದ್ದ ಅದು ನನ್ನಲ್ಲಿ ಇವತ್ತಿಗೂ ಇವತ್ತು 1 ವರ್ಷ ಆಯ್ತು ಸರ್ ನಾನು ಗಾಣ ಮಾಡಿ ಇವತ್ತಿನೂ ಅಂತ ಐತಿ, ಆದ್ರೆ ನನ್ನ ಬೆಲ್ಲ ಕೆಟ್ಟಿಲ್ಲ ಇನ್ನು. ನೋಡ್ರಿ ಎಷ್ಟು ಸೋಜಿಗಲ್ಲ ಇದು, ಅಂದ್ರೆ ಅದಕ್ಕೆ ಮಹತ್ವ ಅದ. ನೈಸರ್ಗಿಕವಾಗಿ ನಾವೇನು ಮಾಡ್ತೀವೋ ಅದಕ್ಕೆ ಭಾಳ ಮಹತ್ವ ಅದ. ರಾಸಾಯನಿಕ ಉಪಯೋಗ ಮಾಡಿದ್ರೆ ಇದನ್ನ ಬೇರೆ ಆಗ್ತದೆ. ಈಗ ನೀವು ಗಾಣ ಮಾಡಿರಲ್ಲ, ಗಾಣದಾಗೂ ಕೂಡ ಸಾವಯವ ಪದ್ಧತಿನ ಅಳವಡಿಸ್ತೀರಣ? ಹೌದು ಸರ್. ಹೆಂಗೆ ಬೆಲ್ಲ ಮಾಡ್ತೀರಾ ಸ್ವಲ್ಪ ಹೇಳ್ರಲ್ಲ. ಇಲ್ಲಿ ಮುದೋಳದಾಗ ARS ಫಾಕ್ ARS ಅತ್ತೆ ಒಂದು ರಿಸರ್ಚ್ ಸೆಂಟರ್ ಮಾಡ್ಯಾರ ಸರ್ ಧಾರವಾಡ ಯೂನಿವರ್ಸಿಟಿ ಅವರು. ಅಲ್ಲಿ ಹೋದ್ರೆ ನಾವು ಗಾಣ ಮಾಡ್ಕೊಂಡು ಬರ್ತೀವಿ. ಅಲ್ಲಿ ಕೆಮಿಕಲ್ ಹಾಕಕ್ಕೆ ನಾವು ರೈತರು ಏನೋ ಒಂದು ವೇಳೆ ಹಾಕ್ತೀವಿ ಅಂದ್ರೆ ಅಲ್ಲಿ ಹಾಕಕ್ಕೆ ಅಲೋ ಇಲ್ಲ ಸರ್, ಅವ್ರು ಹಾಕ್ಬಿಡಂಗಿಲ್ಲ ಯೂನಿವರ್ಸಿಟಿ ಅವ್ರು ಹಾಕಕ್ಕೆ ಅಲೋ ಇಲ್ಲ ಸರ್. ಮತ್ತು ಇನ್ನೊಂದು ಅಷ್ಟು ಅವರು ಇವತ್ತು ಕಿರ್ಸರ್ ಹಿಡ್ಕೊಂಡು ಪ್ರತಿಯೊಂದನ್ನು ಸ್ಟೀಲ್ದೊಳಗೆ ಮಾಡ್ಕೊಂಡಿದ್ದಾರೆ ಸರ್. ಗಂಗಳತ್ತು ಕಿರ್ಸರತ್ತು ಗಮೆಗಳ ಕೆಜಿ ಗಮೆಗಳು ಮಾಡ್ಬೇಕಾದ್ರೆ ಅದು ಪ್ಲಾಸ್ಟಿಕ್ ಮಾಡ್ಯಾರ, ಇನ್ನು ಉಳಿದದ್ದು ಮಾತ್ರ ಅಷ್ಟು ಸ್ಟೀಲ್ದೊಳಗೆ ಮಾಡ್ಯಾರ. ನಾರ್ಮಲಿ ಏನು ಮಾಡ್ತಾರೆ ಸ್ಟೀಲ್ ಯೂಸ್ ಉಪಯೋಗ ಮಾಡೋದಿಲ್ಲನ್ರಿ ಇಲ್ಲಿ? ನಮ್ಮಲ್ಲಿ ಲೋಕಲ್ ಗಂಧ ಸರ್ ಕಬ್ಬಿಂದ ಜಾಸ್ತಿ. ಹಂಗಾಗಿ ಅದು ಜಂಗ ಗುಣಮಟ್ಟ ಕಳ್ಕೋದು ಸರ್, ಆ ಕಾರಣಕ್ಕಾಗಿ ಅದು ಗುಣಮಟ್ಟನೂ ಇದಾಗೋನು ಒಂದೇ ಒಂದು ಉದ್ದೇಶದಿಂದ ಸ್ಟೀಲ್ ಜಾಸ್ತಿ ಏನು ಮಾಡ್ಯಾರ. ಅಂತೂ ಅಂದ್ರೆ ಭಾಳ ಒಂದು ಕಾಳಜಿಯಿಂದ ಮಾಡ್ಲಿಕ್ಕತ್ತೀರಿ ನೀವು? ಹೌದು ಸರ್. ನೀವು 6 ಎಕರೆಗಳ ಕಬ್ಬು ಎಷ್ಟು ಬೆಳಿತೀರಿ ಸರ್? 3 ಎಕರೆ ಕಬ್ಬು ಮಾಡಿನ ಸರ್. ಮತ್ತೆ ಏನೇನು ಬೆಳಿತಾ ಇದ್ದಾರೆ? ಕಬ್ಬು, ಉಳ್ಳಿಗಡ್ಡಿ, ಜೀವಿ ಗೋಧಿ, ಕಡ್ಲಿ. ಈಗ ನೀವು ಕಾಯಿಪಲ್ಲೆ ಬಗ್ಗೆ ಹೇಳಕತ್ತಿದ್ರೆ ಆಗ್ಲಿ, ಆ ಕಾಯಿಪಲ್ಲೆ ತುಂಬ ಚೆನ್ನಾಗಿ ಬೇರೆ ರೀತಿಯಿಂದ ಮಾಡ್ತಾ ಇದ್ರಿ, ಎಲ್ಲರ ತರ ಅಲ್ಲ, ಅದನ್ನು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡ್ತಾ ಇದ್ರಿ ಅಂತ ನಮಗೆ ಗೊತ್ತಾಯ್ತು. ಅಂದ್ರೆ ಯಾವ ರೀತಿ ಕಾಯಿಪಲ್ಲೆ ಬೆಳಿತೀವಿ, ಏನೇನು ಬೆಳಿತಾ ಇದ್ದಾರೆ ಸರ್? ನನ್ನಲ್ಲಿ ಕಾಯಿಪಲ್ಲೆ ಅಂದ್ರೆ ನಾ ಕಬ್ಬಿನ ಒಳಗೆ ಮೆಸರು ಬೆಳೆಯಾಗಿ ಮಾಡಿರ್ತೀನಿ ಸರ್. ಕುಳಿ ಬೆಳೆ ಒಳಗೆ ಅಲ್ಲಿ ಹಚ್ಚಗ ಬೆಣ್ಣೆ ಒಳಗೆ ಅಲ್ಲಿ ಮೆಸರು ಬೆಳೆಯಾಗಿ ಏನೇನು ಬೆಳಿತೀರಿ? ಬೆಂಡಿ, ಬದನೆ, ಮೆಣಸಿನ ಗಿಡ. ಇನ್ನು ಬೇರೆ ಇದ್ರೊಳಗೆ ಅಂದ್ರೆ ಪಾಲಕ್, ಒಂದು ಚೆಂಡು ಹಚ್ಚಿದ್ದೀನಿ ಸರ್ ವರ್ಷ. ಚೆಂಡು ಹೂವಿನೊಳಗೆ ಪಾಲಕ್ ಇದು ಅದು ಅದ ನಂಗೆ ಇನ್ಕಮ್ ಬರ್ಬೇಕಾದ್ರೆ, ಚೆಂಡು ಹೂ ಬರ್ಬೇಕಾದ್ರೆ 2 ತಿಂಗಳು ಹೋಗ ಸರ್ ಇನ್ಕಮ್ ಬರ್ಬೇಕಾದ್ರೆ. ಅದು 2 ತಿಂಗಳ ಒಳಗಾಗಿ ನನಗೆ ಇನ್ಕಮ್ ಬರಲ್ಲ ಅಂತೇಳಿ, ನಾನು 1 ತಿಂಗಳ ಹೂ ಹಚ್ಚಿದಿಂದ 1 ತಿಂಗಳಿಗೆ ನನಗೆ ಇನ್ಕಮ್ ಬರುವಂಗೆ ಸರ್ ಅದ್ರೊಳಗೆ ಕಾಯಿಪಲ್ಲೆ ಮಾಡಿರ್ತೀನಿ, ಪಲ್ಯ ಇದು ಮಾಡಿರ್ತೀನಿ. ಅದು ಪಲ್ಯ ನಂಗೆ ಈ ಸರ್ಲೆ ಹಾಕಿದ್ ನಂಗೆ 1 ತಿಂಗಳದಾಗ ಅಂದ್ರೆ ನಂಗೆ 1 ಎಕರೆದೊಳಗೆ 15,000 ರೂಪಾಯಿ ಪಲ್ಯದ ನಾ ಇನ್ಕಮ್ ತಗೊಂಡು ಸರ್. ನಂತರ 2 ತಿಂಗಳಿಗೆ ನಂಗೆ ಇದು ಚಲೋ ಆಯ್ತು, ಹೂವಿನ ಇನ್ಕಮ್ ಚಲೋ ಆಯ್ತು. ಹೂವಿನ ಇನ್ಕಮ್ ಚಲೋ ಆದ್ರೆ ನಾವು ವರ್ಷ ಒಂದೊಂದು ಕಂಪ್ನಿದ ವೆರೈಟಿ ಚೇಂಜ್ ಮಾಡ್ಕೋತ ಬರ್ತಿದ್ನಿ. ಆ ಕಾರಣಕ್ಕೆ ಈ ಸರ್ಲೆ ನಮ್ಗೆ ಸ್ವಲ್ಪ ಹೂವಿನ ಲಾಸ್ ಆಯ್ತು. ರೋಗ ಜಾಸ್ತಿ ಬಿತ್ತದಕ್ಕೆ ಒಂದು ಸ್ವಲ್ಪ ಮಳೆಯಾಗಿ ಡಾಗ್ ರೋಗ ಬತ್ತು. ಡಾಗ್ ರೋಗ ಬಂದ ಕಾರಣಕ್ಕಾಗಿ ನಾನು ಅದು ಅಲ್ಲದೆ ನಮ್ಮ ಒಂದು ಸ್ವಲ್ಪ ಸಮಸ್ಯೆ ಆಯ್ತು, ಮನ್ಯಾಗ ಒಂದು ಕಾರ್ಯ ಐದು ಸಂಬಂಧ ಸಮಸ್ಯೆ ಆಗಿ ಸ್ವಲ್ಪ ಲಾಸ್ ಆತು ನಂಗೆ. ಅದು ಲಾಸ್ ಅಂದ್ರೂ ನಂಗೆ ಅದನ್ನ ಅದ್ರ ಬೀಜದ ಲಾಭನೂ ತಗೊಂಡು ಬೀಜ ಹಾಕಿದ್ದೆ ಎಷ್ಟ್ರ ನಂಗೆ 10,000 ರೂಪಾಯಿ ಲಾಭನೂ ಉಳಿದೈತಿ. ಅಂದರೆ ಸಾವಯವ ಕೃಷಿಯಿಂದ ಲಾಸ್ ಆದರೂ ಕೂಡ ನಮಗೆ ಒಂದು ಫೈನಾನ್ಷಿಯಲಿ ತೊಂದರೆ ಆಗೋದಿಲ್ಲ, ಅಂದರೆ ಆರ್ಥಿಕವಾಗಿ ಅಷ್ಟು ಮುಗ್ಗಟ್ಟು ಬರೋದಿಲ್ಲ. ಇಲ್ಲ ಈಗ ನೀವು ಕಾಯಿಪಲ್ಲೆ ಬೆಳೀತಿರಲ್ಲ, ಈಗ ಹೊರಗೆ ಈ ರಾಸಾಯನಿಕ ಕೃಷಿಯಿಂದ ಮಾಡಿ ಅಥವಾ ನೀರಾವರಿಯಿಂದ ಬೆಳೀತಾರಲ್ಲ, ಅದಕ್ಕೆ ಇದಕ್ಕೇನು ವ್ಯತ್ಯಾಸ? ನಿಮ್ದು ಹೆಂಗೆ ರುಚಿ ಜಾಸ್ತಿ ಇರುತ್ತೆ ಕಾಯಿಪಲ್ಲೆ ನಿಮ್ದು? ನಮ್ಮಲ್ಲಿ ಮಾಡಿದಂಥ ಕಾಯಿಪಲ್ಲೆ ರುಚಿನೂ ಬೇರೆ ಇರುತ್ತೆ ಸರ್, ಮತ್ತು ತಾಳಿಕೆರೆ ತಾಳಿಕೆನೂ ಜಾಸ್ತಿ ಬರುತ್ತೆ ಸರ್. ನಾನು ಫಸ್ಟಿಗೆ ನಾನು ಜವಾರಿ ಬಾಳೆ ಹಚ್ಚೀನಿ. ಜವಾರಿ ಬಾಳೆ ಹಚ್ಚಿದಾಗ ನಾನು ಹೊರಗಡೆ ಪೇಟೆಗಿನ ಬಾಳೆಕಾಯಿ ಮನೆಯಾಗ ತಂದಿಟ್ಟಾಗ ಒಂದು 5-6 ದಿವಸ ಇಟ್ಟರೆ ಅದು ರಸ ಬಸಿತೈತೆ ಸರ್. ಆದ್ರೆ ನನ್ನಲ್ಲಿ ಬೆಳೆದಂಥ ಬಾಳಿಗೆ ಅವಾಗಿನ ಟೈಮ್ ಆದ್ರೆ ನಾನು ಮಲ್ಚಿಂಗ್ ಸಿಸ್ಟಮ್ ಮಾಡಿದ್ದೀನಿ ಸರ್ ಬಾಳೆಗೆ. ಅದು ಕೂಡ ಹಂಗೆ ಜವಾರಿ ಬಾಳೆಗೆ ನಾನು ಮಲ್ಚಿಂಗ್ ಸಿಸ್ಟಮ್ ಮಾಡಿದ್ನಿ. ನಂತರ ಅದನ್ನು ನಾನು ಯಾರಿಗೆ ವ್ಯಾಪಾರಿಗಾರಿ ಕೊಡ್ತಿದ್ದಿಲ್ಲ, ನಾನು ಅವಾಗಿನ ಟೈಮ್ದಾಗ ಮನ್ಯಾಗನ ಅದಕ್ಕೆ ಹೋದ ಹಣ್ಣು ಹಾಕ್ಯಾರಂದ ಇಲ್ಲೇ ಜಮಖಂಡಿಗೆ ಮಾರ್ತಿದ್ದೀನಿ ಸರ್. ಮಾರೋ ಟೈಮ್ದಾಗ ಅಕಸ್ಮಾತ್ ಆಗಿ ನನ್ನಲ್ಲಿ ಹಿಂದೆ ಉಳಿದಂಥ ಹಣ್ಣು ಒಂದು 10-12 ದಿವಸಗಟ್ಟಲೆ ಇಟ್ಟರು ಅಲ್ಲೇ ಕರಗಾಗಿ ಇದಾಗಿಬಿಡ್ತದೆ ಸರ್. ಆದ್ರೆ ಬಸಿತಿದ್ದಿಲ್ಲ ಆ ಕಾರಣಕ್ಕಾಗಿ ನಾ ಇದ್ದ ಸಾವಯವ ಪದ್ಧತಿ ಅಳವಡಿಸಿದ ಕಾರಣಕ್ಕಾಗಿ ನಾ ಇದು ಬಸಿಯಂಗಿಲ್ಲ ಅನ್ನೋದು ನಂಗೆ ಕನ್ಫರ್ಮ್ ಮಾಡ್ಕೊಂಡು ಜಲ್ದಿ ಕೆಡಂಗಿಲ್ಲ ನೋಡ್ರಿ. ನಿಮಗೆ ಅದು ಗೊತ್ತಾಗ್ಬಿಟ್ಟದ, ಹಿಂಗಾಗಿ ಅದನ್ನ ಜಾಸ್ತಿ ನೀವು ಮಾಡಲಿಕ್ಕೆ ಹೇಳ್ತೀರಿ, ಮತ್ತೆ ಉಳಿದವ್ರಿಗೆ ಹೇಳ್ತೀರ ಅದನ್ನ. ಹಾಂ ಸರ್. ಈಗ ನೀವು ಎಕ್ಸ್ಪೋರ್ಟ್ ಕ್ವಾಟಿ ಕೆಲವೊಂದು ಮಾಡ್ತೀರಿ, ರಷ್ಯಾಕ್ಕೆಲ್ಲ ಕಳಿಸ್ತೀರಿ ಅಂತ ಹೇಳ್ತಾ ಇದ್ರಿ, ಅದೇ ಬೇರೆ ಬೇರೆ ದೇಶಗಳಿಗೆ ಏನೇನು ಕಳಿಸ್ಕೊಡ್ತೀರಿ? ಕಾಯಿಪಲ್ಲೆನ ಕಳಿಸ್ತೀರಣ್ಣ? ಕಾಯಿಪಲ್ಲೆ ಬೇರೆ ದೇಶಗಳಿಗೆ ಹೋಗಲ್ಲ ಸರ್. ಕಾಯಿಪಲ್ಲೆ ಹೋಗೋದು ನಂದು ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಜಾಸ್ತಿ ಕಾಯಿಪಲ್ಲೆ ಹೋಗ. ಅಂದ್ರೆ ಈಗ ಬಾಲ್ಕೋಟೆ ವಿಜಯಪುರ ಜಿಲ್ಲೆ ಬಿಟ್ಟು ಬೇರೆ ಕಡೆನೂ ಕಳಿಸ್ತೀರಿ? ಬೇರೆ ಕಡೆ ಕಳಿಸ್ತೀನಿ. ಹೌದಾ, ಬೇರೆ ಕಡೆ ಯಾಕೆ ಕಳಿಸ್ತೀರಿ? ಸರ್, ಅಲ್ಲಿ ಸಾವಯವ ಪದ್ಧತಿಯಿಂದ ಬೆಳೆದಂಥ ವಸ್ತುಗಳನ್ನು ಮಾರಾಟ ಮಾಡುವ ವ್ಯಾಪಾರಸ್ಥರು ನಮ್ಗೆ ಸಂಪರ್ಕದಾಗ ಇದಾರೆ ಸರ್. ಅವರು ಅಲ್ಲಿ ಅದು ಅಲ್ದನೆ ನಮ್ಗೆ ಇಲ್ಲಿ ಲೋಕಲ್ ಮಾರ್ಕೆಟ್ನಾಗ ನಮ್ಗೆ ಒಂದು ಕೆಜಿಗೆ ಬದನೆಕಾಯಿಗೆ 20 ರೂಪಾಯಿ ರೇಟ್ ಇತ್ತಂದ್ರೆ ಅವ್ರು ಟ್ರಾನ್ಸ್ಪೋರ್ಟ್ ಖರ್ಚು ಅವ್ರಿಗೆ ಕೊಟ್ಟರೆ ನಂಗೆ 25 ರೂಪಾಯಿ ರೇಟ್ ಕೊಡ್ತಾರೆ ಸರ್. ಆ ಉದ್ದೇಶದಿಂದ ಲಾಭ ಅಲ್ಲಿ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಅಲ್ಲಿ ಕಳಿಸ್ತೀನಿ ಸರ್. ಹಾಂ, ಸಾವಯವ ಕೃಷಿಗೆ ಬೇಡಿಕೆ ಅದೇ, ಬೇಡಿಕೆ ಅದಕ್ಕೆ ಸಾಕಷ್ಟು ಬೆಲೆ ಸಿಗ್ತದೆ, ಬೇಡಿಕೆ. ಹಾಂ, ಅಂದರೆ ಸುತ್ತಾರ ಕೆಲಸ. ಯಾಕಂದರೆ ಆದರೆ ಕಾಯಿಪಲ್ಲೆವನ್ನ ನಾವು ಅದು ಸ್ಟೋರ್ ಮಾಡ್ಬೇಕಲ್ಲ, ಅದು ಹಾಳಾಗದಂಗೆ ಅಲ್ಲಿ ಕಳಿಸೋದು ಹೆಂಗೆ ಕಳಿಸ್ರಿ? ಪ್ಯಾಕಿಂಗ್ ಹೆಂಗೆ ಮಾಡ್ತೀರಿ ಸರ್? ಅದು ರಟ್ಟಿನ್ ಬಾಕ್ಸ್ನೊಳಗೆ ಪ್ಯಾಕ್ ಮಾಡಿರ್ತೀನಿ ಸರ್. ರಟ್ಟಿನ್ ಬಾಕ್ಸ್ನೊಳಗೆ ಪ್ಯಾಕ್ ಮಾಡಿ ಇವತ್ತು ಸಾಯಂಕಾಲ ಮಧ್ಯಾಹ್ನ ಹರಿದಿರ್ತೀನಿ ಕಾಯಿಪಲ್ಲೆ ಅರ್ಧ ರೆಡಿ ಮಾಡಿರ್ತೀನಿ ಸರ್. ಸಾಯಂಕಾಲ ಬಾಕ್ಸ್ ಪ್ಯಾಕ್ ಮಾಡಿ ಸಾಯಂಕಾಲ ಇಲ್ಲಿ ಜಮಖಂಡಿಯಿಂದ ಬಸ್ ಹೋಗುತ್ತೆ, ಆ ಬಸ್ಸಿಗೆ ಹಾಕ್ಬಿಟ್ರೆ ಇಲ್ಲಿ ಸಂಜೆನಾಗಿ ಇಲ್ಲಿ ಹಾಕ್ಬಿಟ್ರೆ ಮರ್ದಿವ್ಸ ಮುಂಜಾನೆ 6 ಗಂಟೆಗೆ ಅಂದ್ರೆ ಹೋಗಿ ಅವ್ರು ಅಲ್ಲಿ ತಗೋತಾರೆ. ಅಲ್ಲಿ ತಗೊಂಡು ಅವಾಗಿಂದ ಅವಾಗನ ಅವರು ಸೇಲ್ ಮಾಡಿಬಿಡ್ತಾರೆ. ಇದನ್ನ ಆ ಕಾರಣಕ್ಕಾಗಿ ಅದ್ರ ಕ್ವಾಲಿಟಿನೂ ಕೆಡಂಗಿಲ್ಲ ಸರ್. ರೈತ ಬಂದರು ನೋಡ್ರಿ, ಅಂದರೆ ನಾವೇನು ಮಾಡ್ತೀವಿ, ಎಷ್ಟೋ ಬೆಳಿತೀವಿ, ರೇಟ್ ಬಂದಿಲ್ಲ ಅಂದ್ರೆ ಏನಾರ ಮಾಡಪ್ಪ, ಒಟ್ಟು ನಾವು ಎಷ್ಟಾಗುತ್ತೆ ಅಷ್ಟು ದುಡ್ಡು ಕೊಟ್ಟು ಹೋಗುವಂತ ಕೊಟ್ಟು ಬಂದ್ಬಿಡ್ತೀವಿ. ಆದ್ರೆ ಈಗ ಮುತ್ತವ್ರು ಮಾಡಿದಂಥ ವಿಚಾರ ನೋಡ್ರಿ, ಬೇರೆ ಕಡೆ ಎಲ್ಲಿ ಬೇಡಿಕೆ ಇದೆ ಅಲ್ಲಿ ಕಳಿಸೋ ವಿಚಾರ ಮಾಡಿದ್ರೆ ಸ್ವಲ್ಪ ತ್ರಾಸ ಆಗ್ತದೆ, ಆದ್ರೆ ಖಂಡಿತವಾಗಿ ಚಲೋ ಆಗ್ತದೆ. ಹೌದಲ್ಲ? ಹೌದು ಸರ್. ಈಗ ಬೇರೆ ನಿಮ್ಮ ರೈತರು ಕಾಯಿಪಲ್ಲೆ ಬೆಳೀತಾರೆ, ಅವ್ರಿಗೆ ನಿಮ್ಮ ಲಾಭ ಬರೋದಿಲ್ಲ? ಲಾಭ ಇಲ್ಲ ಸರ್. ಅದಕ್ಕೆ ಏನು ಹೇಳ್ತೀರಾ ಅದಕ್ಕೆ? ಸರ್, ನಾ ಹೇಳೋದು ಸಾವಯವ ಪದ್ಧತಿ ಒಳಗೆ ಪ್ರತಿಯೊಂದು ಬೆಳೆಯನ್ನು ಬೆಳೆದ್ರೆ ನಾವು ಯಶಸ್ವಿ ಆಗಕ್ಕೆ ಸಾಧ್ಯತೆ ಅಂತ. ಅಲ್ಲಲ್ಲ, ಮಾರ್ಕೆಟಿಂಗ್ ಬೇರೆ ಕಡೆ ಹೋಗ್ತಿರಲ್ಲ ನೀವು, ಅವ್ರು ಹೋಗಕ್ಕೆ ಯಾಕೆ ಅಲಸ್ತೇನೆ ಮಾಡ್ಕೋತಾರೆ? ಸರ್, ಅವ್ರಿಗೆ ನಮಗೆ ಎಲ್ಲಪ್ಪ ಅಲ್ಲಿ ಹೋದ್ರೂ ಅದು 1.5 ರೇಟ್ ಸಿಗೋದು, ಇಲ್ಲಿದ್ರು 1.5 ರೇಟ್ ಸಿಗೋದು, ಅಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಬಸ್ ಕರ್ಸಾಕೊಂಡು ಹೋಗ್ಬೇಕು, ಇಲ್ಲೇ ಮಾರಿಬಿಡೋಣ ಅನ್ನೋದು ಒಂದು ವಿಚಾರ ಇರ್ತೈತೆ ರೈತರದ್ದು. ಆದರೂ ನಮ್ಮ ರೈತ ಬಾಂಧವರು ದೂರದೃಷ್ಟಿಯಿಂದ ವಿಚಾರ ಮಾಡಬೇಕು. ಅಂದರೆ ನಾವು ಲಾಭ ಸರಿಯಾಗಿ ಎಲ್ಲಿ ಸಿಗ್ತದೆ ಆ ಬಗ್ಗೆ ನಾವು ವಿಚಾರ ಮಾಡಬೇಕು. ನಾವು ಒಬ್ಬ ವ್ಯಾಪಾರಿಗಾರ ಆಗಬೇಕು ಅಂತ ತಾವು ಹೇಳ್ತೀರಿ. ರೈತ ಒಬ್ಬ ವ್ಯಾಪಾರಿ ಆದ್ರೂ ಲಾಭ ಸಿಗ್ತದೆ. ಮತ್ತು ಅವರೇ, ನಿಮ್ಮ ಸಣ್ಣ ವಯಸ್ಸಿನಾಗೆ ಇಷ್ಟೆಲ್ಲ ನೀವು ತಿಳ್ಕೊಂಡಿದ್ರಪ್ಪ, ಭಾಳ ಸಂತೋಷ ಆಯಿತು. ಈ ಇಷ್ಟು ಎಲ್ಲ ನೀವು ಮಾಡೋದು 3 ಎಕರೆ ಒಳಗೆ ಮಾಡ್ತಾ ಇದ್ದೀರಿ, ಮತ್ತು ಕಬ್ಬು ಮತ್ತು ಜೊತೆ ಕಾಯಿಪಲ್ಲೆ, ಇನ್ನು 3 ಎಕರೆ ಒಳಗೆ ಏನು ಬೆಳೀತಾ ಇದ್ದೀರಿ? ಇನ್ನು 3 ಎಕರೆ ಒಳಗೆ ಜವಿ ಗೋಧಿ ಹಾಕಿ, ಗೋಧಿ, ಕಡ್ಲಿ, ಶೇಂಗಾ, ಈ ಥರ ಬೆಳೆಗಳನ್ನು ಮಾಡ್ಕೊಳ್ತು. ಅಂದರೆ ನಿಮ್ಮ ಹಿರಿಯರ ಕಾಲದಿಂದ ಯುವ ಜಾಸ್ತಿ ಗೋಧಿ, ಕಡ್ಲಿ, ಶೇಂಗಾ. ಹಾಂ, ಅಂದರೆ ತಿನ್ನೋರ್ಲಿಕ್ಕೆ ಬರುವಂಥವು ಕಮರ್ಷಿಯಲ್ ಕ್ರಾಪ್ ಭಾಳ ಕಡಿಮೆ ಬೆಳೀತಿದ್ರು ಅವಾಗ. ಅವಾಗ ಅದ್ರ ಬಗ್ಗೆ ಮಾಹಿತಿ ಇದ್ದಿಲ್ಲ. ಈ ರೊಕ್ಕ ಮಾಡ್ಬೇಕು ಅನ್ನೋದು ರೈತರಿಗೆ ಮೊದಲು ಈಗೀಗ ಶುರು ಆಗ್ಯದು. ಈಗ ಜಾಸ್ತಿ ಮೊದಲು ನಮ್ಮ ಎಲ್ಲರಿಗೆ ದವಸ ಧಾನ್ಯ ತಿನ್ನಕ್ಕೆ ಇದಾರ ಸಾಕಪ್ಪ, ಹೆಚ್ಚಾನ ಹೆಚ್ಚು ಇದನ್ನು ಕೊಡೋಣ, ಇನ್ನೊಬ್ರು ಕೊಡೋಣ ಅನ್ನೋ ಭಾವನೆ ಅಂತ ಅದಕ್ಕೆ ನಾವು ಅನ್ನದಾತ ಅಂತ ಹೇಳ್ತೀವಿ ನಾವು. ಹೌದು ಸರ್. ಹಿಂಗಾಗಿ ಈಗ ಸ್ವಲ್ಪ ಬದಲಾವಣೆ ಆಗಿ, ಆದರೆ ಆ 3 ಎಕರೆಯಲ್ಲಿ ನೀವು ದವಸ ಧಾನ್ಯ ಬೆಳೀತಾ ಇದ್ದೀರಿ, ನಿಜವಾಗಿ ಸುತ್ತಾರ ಕೆಲಸ. ಹೇಗೆ ಈ ನೀವು ಅಲ್ಲಿ ಕೂಡ ಆರ್ಗ್ಯಾನಿಕ್ ಕೃಷಿ ಅಂದರೆ ಬೆಳೀತಾ ಇದ್ದೀರಿ, ಸಾವಯವ ಕೃಷಿನೇ ಮಾಡ್ತಾ ಇದ್ದೀರಿ? ಒಂದು 6 ಎಕರೆ ಜಮೀನು ನಾನು ಟೋಟಲ್ ಆಗಿ ಸಾವಯವ ಪದ್ಧತಿ ಒಳಗೆ ನಾನು ಮಾಡೋದು ಸರ್. ಹೌದನ್ನ. ಈಗ ಗೋಧಿ ಮತ್ತು ಶೇಂಗಾಲ ಬೆಳೀತಿರಲ್ಲ, ಬೇರೆ ಪೀಕಿಗೆ ಬೇರೆದವ್ರು ಬೆಳೀತಾ ಇದ್ದಾರಲ್ಲ, ಅದಕ್ಕೆ ನಿಮ್ಮ ಸಾವಯವ ಕೃಷಿಯಿಂದ ಮಾಡ್ತಾ ಇರುವಂಥ ಈ ಒಂದು ಕ್ರಾಪಿಗೆ ಏನೇನು ಬದಲಾವಣೆ ಅದ? ಬದಲಾವಣೆ ಅಂದ್ರೆ ಸರ್, ನಮ್ಮಲ್ಲಿ ಯಾವುದೇ ಥರ ನಾವು ಸಾವಯವ ಪದ್ಧತಿ ಒಳಗೆ ಮಾಡೋದ್ರಿಂದ ರೋಗ ಕಡಿಮೆ ಇರ್ತೈತಿ, ಮತ್ತು ಅದು ಅಲ್ಲದೆ ನಮಗೆ ಇವತ್ತು ರಾಸಾಯನಿಕ ಹಾಕಿ ಬೆಳೆಯೋರು ಒಂದು ಸ್ವಲ್ಪ ಹೌದು ಸರ್, ಗೋಧಿ ರುಚಿ ಇರೋದು. ಜನ ಡಿಮಾಂಡ್ ಮಾಡಿ ಬಂದು ತೊಗೊಂಡು ಹೋಗ್ತಾರೆ ಮನೆಗೆ ಸರ್? ಮನೆಗೆ ಬಂದು ತೊಗೊಂಡು ಹೋಗೋದು ಕಡಿಮೆ ಸರ್. ನಾನು ಕಳಿಸೋದು ಅವ್ರು ನಮಗೆ ಇಷ್ಟು ಬೇಕಪ್ಪ ಅಂತ ಹೇಳ್ಕೊಂಡು ನಮ್ಮ ಮೊಬೈಲ್ ಮುಖಾಂತರ ಫೋನ್ ಮಾಡಿ ಇಷ್ಟು ಇಷ್ಟು ಕಳ್ಸತ್ತ ಹೇಳ್ತಾರೆ ಸರ್. ಆ ಕಾರಣ ಅವ್ರು ಹೇಳಿದ ಪ್ರಕಾರ ನಾನು ಅವ್ರಿಗೆ ಕಳಿಸಿರ್ತೇನೆ. ಅವ್ರಿಗೆ ಕಳಿಸಿದ ನಂತರ ಅವರು ನಾ ಇವತ್ತು ಕಳಿಸಿನ ಅಂದ್ರೆ ಅವ್ರಿಗೆ ಮಾರನೇ ದಿವಸ ಅವ್ರು ಎಷ್ಟು ಕಳಿಸಿರ್ತಾನೆ ಅದ್ರ ರೇಟ್ ಏನಿರ್ತೈತೆ ಟೋಟಲ್ ಇದು ಮಾಡ್ಕೊಂಡು ನನ್ನ ಅಕೌಂಟ್ ನಂಬರ್ ಡೀಟೇಲ್ಸ್ ಅವ್ರಿಗೆ ಕೊಟ್ಟು ಕಳಿಸಿರ್ತಾನೆ. ಆ ನಂಬರ್ಗೆ ಅವರು ಇಷ್ಟು ದುಡ್ಡು ಹೇಳಿ ಅಂದ್ರೆ ಇಷ್ಟು ದುಡ್ಡು ಹಾಕಿಬಿಟ್ಟಿರ್ತಾರೆ. ಮತ್ತು ಅವರು ಒಳ್ಳೆ ಕೆಲಸ ಮಾಡ್ತಂದ್ರೆ ನೀವು ಅದನ್ನು ಕರೆಕ್ಟಾಗಿ ಇದು ಹಿಂಗಾದ ಹಿಂಗಾಗ್ತದೆ ನಿಮ್ಗೆ ಗೊತ್ತದೆ ಅಲ್ಲ ಸರ್. ಈ 2-3 ವರ್ಷದೊಳಗೆ ನೀವೇನು ಗೋಧಿ ಬೆಳಿತೀರಲ್ಲ, ಎಷ್ಟೆಷ್ಟು ಬೆಳೆದಿರಿ ಮತ್ತು ಅದು ನಿಮ್ದೇನು ಅನುಭವ ಹೇಳಿರಲ್ಲ ಸರ್? ನಂದು ಗೋಧಿ ಬೆಳಿಬೇಕಾದ್ರೆ 1/2 ಎಕರೆ ಅಷ್ಟು ಮಾಡ್ಕೋತೀನಿ ಸರ್. ಈ ಸರ್ ಮತ್ತು ನನಗೆ ಮಾರ್ಕೆಟ್ನೊಳಗೆ ಹೆಂಗೆ ಬೇಡಿಕೆ ಯಾವುದು ಜಾಸ್ತಿ ಇರತ್ತಲ್ಲ ಅದನ್ನು ಜಾಸ್ತಿ ಮಾಡ್ಕೋತೀನಿ ಸರ್. ಅಂದರೆ ಈ ಸರ್ಲೆ ಒಂದು 1/2 ಎಕರೆ ಗೋಧಿ ಹಾಕಿನ ಸರ್. ಆಮೇಲೆ ಗೊಂಜಲ ಉಳಿದ ಒಂದು 1 ಎಕರೆಗೆ ಜಾಸ್ತಿ ಆಗೈತಿ ಜೇವಿ ಗೋಧಿ ಮಾಡಿನಿ ಸರ್. ಅದು ಜನ ಜಾಸ್ತಿ ಉಪಯೋಗ ಮಾಡ್ತಾ ಇದ್ದಾರೆ? ಜಾಸ್ತಿ ಉಪಯೋಗ ಮಾಡ್ತಾರೆ ಸರ್. ಅದಂದ್ರೆ ನಮ್ಮಲ್ಲಿ ಜೇವಿ ಗೋಧಿಯನ್ನು ಬೆಳೆದ ಅದನ್ನ ನಮ್ಮ ಊರಾರು ಅದರಿಂದ ರವೆ ತಯಾರು ಮಾಡ್ಕೊಂಡ್ರೆ ರವೆನ ಕಳಿಸ್ತೀನಿ ಸರ್. ಹೌದಾ? ಅದು ನಿಮ್ದು ಸಾವಯವ ಕೃಷಿಯಿಂದ ಮಾಡೋದು ರವೆ ಉತ್ಕೃಷ್ಟವಾಗಿರ್ತದೆ? ಉತ್ಕೃಷ್ಟವಾಗಿರುತ್ತೆ ಸರ್. ರೇಟ್ ಜಾಸ್ತಿ ಸಿಗ್ತದೆ? ರೇಟ್ ಈಸಿ ನಮ್ಗೆ ಜಾಸ್ತಿ ಸಿಗೋದ್ರಿಂದ ನಾನು ಇದನ್ನ. ಅಡ್ಡಿಲ್ಲ ಅಂದರೆ ಸಂತೋಷ ಬಿಡ್ರಿ. ಈಗ ಸಾವಯವ ಕೃಷಿ ನೀವು ತಯಾರು ಮಾಡಿಕೊಂಡ್ರಲ್ಲ, ಅದಕ್ಕೆಲ್ಲ ನಾವು ತಿಪ್ಪೆ ಗೊಬ್ಬರ ಆಗಲಿ ಆಮೇಲೆ ಕೆಲವೊಂದು ಜೀವಾಮೃತ ಮಾಡ್ಕೊಳ್ಳೋದಾಗಲಿ ತಯಾರು ಭಾಳ ಬೇಕಾಗ್ತಾನೆ ಸಾವಯವ ಕೃಷಿ ಪದ್ಧತಿ ಮಾಡಬೇಕು ಅಂದರೆ. ಯಾಕಂದ್ರೆ 1/2 ಎಕರೆ ಮಾಡಿದ್ರಿ ನೀವು, ಅದು ಕಡಿಮೆ ಏನಲ್ಲ, ಹೆಂಗೆ ತಯಾರು ಮಾಡ್ಕೊಂಡ್ರಿ ಸರ್? ತಯಾರಿ ಮಾಡ್ಕೊಳಕ್ಕೆ ಅದ್ರಾಗ ಏನು ದೊಡ್ಡ ಇದರಂಗಿಲ್ಲ. ನಾವು ದೂರಿಂದ ನೋಡಿದ್ರೆ ಇದು ಹೆಂಗಪ್ಪ ಮಾಡಬೇಕು, ಹೆಂಗೆ ಸಾವಯವ ಪದ್ಧತಿ ಅಂದ್ರೆ ಭಾಳ ಕೆಲಸ ಇರ್ತೈತಿ, ಭಾಳ ಇದು ಇರ್ತೈತಿ ಅಂತ ಹೇಳ್ತಾರೆ. ಆದರೆ ನಾವು ಒಳಗೆ ಹೋಗಿ ಮಾಡಿದಾಗ ಅದ್ರೊಳಗೆ ಮಾಡುವಂಥ ಕೆಲಸ ಏನು ಭಾಳ ಇರಂಗಿಲ್ಲ. ತಯಾರಿ ಮಾಡ್ಕೊಳ್ಳೋದನ್ನ ನಮಗೆ ತಿಪ್ಪೆ ಗೊಬ್ಬರ ಅಂತೂ ಇದ್ದೇ ಇರೋದು. ನಾವು ರೈತರ ಅಂದ್ಬಳಕ್ಕೆ 1-4 ದನ ಕಟ್ಟಬೇಕು ತಿಪ್ಪೆ ಗೊಬ್ಬರ ಮಾಡ್ಕೊಳ್ಬೇಕು. ನಂತರ ಜೀವಾಮೃತ ಅಂದ್ರೆ ಜೀವಾಮೃತ ಅದನ್ನು ನಮ್ಗೆ ಇವತ್ತು ಇದು 1 ಎಕರೆ ನೀರು ಹಾಯ್ತೈತಿಪ್ಪ ಅಂದ್ರೆ ಅದು 1 ಎಕರೆಗೆ ಅಡ್ವಾನ್ಸ್ ಆಗಿ ನಾವು ಒಂದು 7 ದಿವಸ ಮುಕ್ಕಟ್ಟಾಗಿ ನಾವು ಇದನ್ನ 1 ಎಕರೆಗೆ ಸಬ್ಸಿಡೆಂಟ್ ಆಗುವಂಗೆ ಒಂದು ಜೀವಾಮೃತ ರೆಡಿ ಮಾಡಿಟ್ಕೋಬೇಕು. ನಂತರ ಅದನ್ನು 1 ಎಕರೆ ನೀರು ಹಾಯಿದಾಗೆ ಒಂದು 100 ಲೀಟರ್ ಜೀವಾಮೃತ ಅದಕ್ಕೆ ಖಾಲಿ ಆಗಬೇಕು. ಆಮ್ಯಾಗೆ ಸ್ಪ್ರೇ ಮಾಡ್ಬೇಕಾದ್ರೆ ಮುಂದೆ ಅದು ನೀರು ಹಾಸಿದ ಒಂದು 4-6 ದಿನದ ಒಳಗಡೆನ ನಾವು ಸ್ಪ್ರೇ ಮಾಡ್ಬೇಕು. ಈ ಥರ ಮಾಡ್ಕೊಳೋಣ. ಹೌದಾ? ಅಂದರೆ ಅಷ್ಟೆಲ್ಲ ಮಾಡಿದಾಗ ಮಣ್ಣು ಒಂದು ತಹಬದಿಗೆ ಬರ್ತೈತಿ, ಫಲವತ್ತತೆ ಆಗ್ತದೆ. ನಿಮ್ಮ ಮಣ್ಣು ಬೇರೆ ಮಣ್ಣಿಗೆ ಹೆಂಗೆ ವ್ಯತ್ಯಾಸ ಅದ? ಪರೀಕ್ಷೆ ಮಾಡಿಸಿರೋಣ ಅದನ್ನು ಸರ್. ಪರೀಕ್ಷೆ ಮಾಡಿಸಿನ್ರಿ ಈಗ ನಮ್ಮ ಮಣ್ಣಿನೊಳಗೆ ನಮಗೆ ನೋಡೋಕೆ ನಮ್ಮ ಮಣ್ಣು ಸ್ವಲ್ಪ ಮಿದು ಜಾಸ್ತಿ ಸರ್ ನಮ್ಮ. ಹೌದು. ಮತ್ತು ನಮ್ಮಲ್ಲಿ ಯಾವುದೇ ನಾವು ಬೆಳೆ ಮಾಡಲಿ ಎಲ್ಲ ಬೆಳೆ ಮಳೆ ಕೊಡಿ ಟೈಮ್ದಾಗೆ ಅಷ್ಟು ಹುಲಸಾಗಿರ್ತದೆ ಸರ್. ವಿಜ್ಞಾನಿಗಳು ಏನಂತಾರೆ ಮಣ್ಣು ನೋಡಿ ನಿಮ್ಮದು? ನಮ್ದು ಇನ್ನ ವಿಜ್ಞಾನಿಗಳ ಕಡೆ ಅಷ್ಟು ಕಳಿಸಿಲ್ಲ ಸರ್. ನಾನು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಲ್ಲ. ಈಗ ಮಾಡ್ಸೀನಿ ಸರ್. ಈಗ ಮಾಡಿಸಿ ಒಂದು 15 ದಿವಸ ಆದ್ರೆ ಸರ್ ಇನ್ನ ನೆಕ್ಸ್ಟ್ ಟೈಮ್ ಕಳಿಸ್ಬೇಕಾಗಿದೆ ಸರ್, ಧಾರವಾಡ ಕಳಿಸ್ಬೇಕು. ಮತ್ತು ಅವ್ರೆ ಅಂದ್ರೆ ನೀವು ಇಷ್ಟು ಯಶಸ್ವಿಯಾಗಿ ಮಾಡ್ಲಿಕ್ಕತ್ತೀರಿ, ನೀವು ಬೆಲ್ಲ ತಯಾರು ಮಾಡ್ತಿರಲ್ಲ ಅದು ಎಕ್ಸ್ಪೋರ್ಟ್ ಮಾಡ್ತೀರೇನು? ಹೋದ ವರ್ಷ ರಷ್ಯಾಕ್ಕೆ ಎಕ್ಸ್ಪೋರ್ಟ್ ಮಾಡಿವಿ ಸರ್. ಹೆಂಗೆ ಅದು ಸ್ವಲ್ಪ ಪದ್ಧತಿ ಹೇಳಲ್ಲ ಹೆಂಗೆ ಮಾಡಿದ್ರಿ? ಯಾಕಂದ್ರೆ ನಾ ಈ ಬೇರೆ ಊರಿಗೆ ಕಳ್ಸಕ್ಕೆ ಭಾಳ ಮಂದಿ ವಿಚಾರ ಮಾಡ್ಲಿಕ್ಕತ್ತಾರೆ. ಈಗ ಬೇರೆ ದೇಶಕ್ಕೆ ಕಳಿಸಿರಲ್ಲ, ಅದು ಪ್ಯಾಕಿಂಗ್ ಅದೆಲ್ಲ ಕರೆಕ್ಟ್ ಮಾಡ್ಬೇಕಾಗ್ತದೆ, ಮತ್ತು ಅವ್ರ ವ್ಯವಹಾರ ಕರೆಕ್ಟ್ ಮಾತಾಡ್ಬೇಕಾಗ್ತದೆ. ಏನೇನು ಮಾಡಿದ್ರಿ ಸರ್? ನಾವು ಗಾಣ ಮಾಡ್ಬೇಕಾದ್ರೆ ಇಲ್ಲೇ ಕಬ್ಬು ಕಟಾವು ಮಾಡ್ಕೊಂಡು ಹೋಗಿ ಗಾಣ ಅಲ್ಲಿ ಜಾಗ್ರಿ ಫಾರ್ಕ್ಗಳೊಳಗೆ ಗಾಣ ಮಾಡಿದ್ವು. ಅವರು ಮೊದಲು ಹೇಳಿದ್ರು ನಮಗೆ ಕ್ವಾಲಿಟಿ ಮೇಂಟೈನ್ ಆಗ್ಬೇಕಂತ ಹೇಳಿದ್ರು ಸರ್. ಕ್ವಾಲಿಟಿ ಮೇಂಟೈನ್ ಅಂದ್ರೆ ಅವ್ರ ವೈಯು ಪದ್ಧತಿನ ಹೇಳಿದ್ರು ಅವ್ರಿಗೆ. ಸಣ್ಣ ಪೌಡ್ರ್ ಬೆಲ್ಲ ಬೇಕಾಗಿತ್ತು ಸರ್ ಅವ್ರು. ಈಗ ಪೆಂಟಿ ಬೆಲ್ಲ ಅಂದ್ರೆ ಅವ್ರಿಗೆ ಒಯ್ಬೇಕಾದ್ರೆ ಸ್ವಲ್ಪ ಲಾಸ್. ಈಗ ಒಂದು ವರ್ಷದಿಂದ ಓದಿದ್ರು ಅವ್ರು, ಅದು ಪೆಂಟಿ ಬೆಲ್ಲ ಓದೋದು ಲಾಸ್ ಆದ ಕಾರಣಕ್ಕಾಗಿ ನಮ್ಗೆ ಈ ಥರ ಪೌಡರ್ ಮಾಡಿರಿ ನಾವು ಹೋಯ್ತಾನೆ ಅಂತ ಹೇಳಿದ್ರು. 1 ಕೆಜಿಗೆ 50 ರೂಪಾಯಿ ಕೊಟ್ರೆ 50 ರೂಪಾಯಿದಾಗ ನಾವು ಲೇಬರ್ ಖರ್ಚು ನಮ್ದು ಕಬ್ಬಿನ ಲಾಭ. ಮುಂದೆ ಪೌಡ್ರ್ ಮಾಡಿ ಅದನ್ನು 1 25 ಕೆಜಿದು ಒಂದು ಬ್ಯಾಗ್ ಪ್ಯಾಕ್ ಮಾಡೋದು, ಅದಕ್ಕೆ ಏನು 10 ಅಂತ ಮೆಟ್ರಲ್ ಎಲ್ಲ ನಾವು ಹಾಕೋದು. ಈ ಥರ ಮಾಡಿ ನಾವು ಹೊರದೇಶಕ್ಕೆ ಕಳಿಸಿದ್ವಿ. ನಿಮಗೆ ಲಾಭ ಚಲೋ ಅದ? ಅದು ಲಾಭ ಚಲೋ ಸರ್. ಮುತ್ತು ಅವರ, ಈಗ ನೀವು ಸಂತೋಷವಾಗಿದ್ದೀರಿ, ಚಲೋ ನಿಮ್ಗೆ ವರಮಾನ ಅದ, ಏನಂತ ನಿಮ್ಮ ಹಿರಿಯರು ನಿಮಗೆ? ಇದೇ ರೀತಿ ನಾವು ಇನ್ನಟ ಮಾಡ್ಕೋತೋಣ ಬಂದಂಥ ಲಾಭ ನೋಡಿಕೊಂಡ ನಾ ಈಗ ಏನ ಇಂಥದ್ದು ಹಿಂಗೆ ಮಾಡೋಣಪ್ಪ ಅಂದ್ರೆ ಅದಕ್ಕೆಲ್ಲರೂ ನಮ್ಮ ಮನೆಯಾಗ ನಮ್ಮ ಅವರಾಗಲಿ ನಮ್ಮ ಅಪ್ಪರ ಆಗಲಿ ನಮ್ಮ ಹೆಣ್ಮಕ್ಳಾಗಲಿ ಪ್ರತಿಯೊಬ್ಬರು ನಂಗೆ ಪ್ರೋತ್ಸಾಹ ಮಾಡ್ತಾರೆ. ನಿಮ್ಮ ಮನೆಯವ್ರು ಯಾವ ರೀತಿ ಪ್ರೋತ್ಸಾಹ ಮಾಡ್ತಾರೆ, ಯಾವ ರೀತಿ ನಿಮ್ಗೆ ಸಹಾಯ ಮಾಡ್ತಾರೆ ಹೇಳ್ರಲ್ಲ ಹೊಲದಾಗ? ಸರ್ ನಾವು ಹೊರಗೆ ಹೋದಾಗ ನಮ್ಮ ಅವರಾಗಲಿ ನಮ್ಮ ಮನೆ ನಮ್ಮ ಹೆಣ್ಮಕ್ಳಾಗಲಿ ನಾನು ಹೊರಗೆ ಹೋದ್ನಂದ್ರೆ ನೀರು ಹಾಸ್ಬೇಕಾದ್ರೆ ನೀರು ಹಾಸ್ತಾರೆ, ಅಥವಾ ದನಗಳಿಗೆ ಒಂದು ಸ್ವಲ್ಪ ನೀರು ಕುಡಿಸೋದು ಮೇವು ಹಾಕೋದು. ಮತ್ತು ಲೇಬರ್ಗಳು ಬಂದ ಟೈಮ್ದಾಗ ನಾ ಲೇಬರ್ಗಳು ಹಿಂಬಲ್ಲ ಅವ್ರು ಹೋಗೋದು, ಅಥವಾ ನಾ ಇಲ್ಲ ಟೈಮ್ದಾಗ ಇಂಥವೆಲ್ಲ ಮಾಡ್ಕೋತಾರೆ ಸರ್. ನಾ ಏನೇ ಮಾಡಿದ್ರು ನಂಗೆ ಬಂದು ಸಹಾಯ ಮಾಡ್ತಾರೆ. ಎರೆಹುಳು ಸಾಕಣೆ ಮಾಡಿರಿ ನೀವು ಏನಾರ? ಎರೆಹುಳು ಸಾಕಾಣಿ ನಾ ಮಾಡಿಲ್ಲ ಸರ್, ಮಾಡಂಗಿಲ್ಲ ಸರ್. ಯಾಕಂದ್ರೆ ನಮ್ದು ನೈಸರ್ಗಿಕ ಕೃಷಿ ಪದ್ಧತಿ ಇರೋದ್ರಿಂದ ನಾನು ಸಪ್ರೇಟ್ ಆಗಿ ಅದನ್ನು ಮಾಡಬೇಕತ್ತೇನಿಲ್ಲ ಸರ್. ತನ್ನಿಂತಾನ ಜೀವಾಮೃತ ಹಾಕ್ಬಿಟ್ರೆ ಎರೆಹುಳು ಹಾಕೋದ್ರಿಂದ ನಮ್ಮಲ್ಲಿ ಈಸಿಯಾಗಿ ತನ್ನಿಂತಾನ ತಯಾರಾಗಿ ಆಗುತ್ತೆ. ನಿಮ್ಮೆಲ್ಲ ಎರೆಹುಳು ಅದಾವ ಹಂಗಾರ? ಐ ಸರ್. ಅದು ಜೀವಾಮೃತ ಹಾಕೋದ್ರಿಂದ ನೈಸರ್ಗಿಕವಾಗಿ ಮಾಡೋದ್ರಿಂದ ಸ್ವಲ್ಪ ಹಾಕಿದ್ರೂ ಹೊಲ ತುಂಬ ವ್ಯಾಪಿಸ್ಬಿಡ್ತಾವೆ. ಹೊಲ ತುಂಬ ಎರೆಹುಳು ಇದ್ದು ಅಂದ್ರೆ ನಿಜವಾಗಿ ಅಂದರೆ ಭೂಮಿ ಫಲವತ್ತತೆ ಉಳಿತದೆ. ಹಾಂ ಸರ್. ಹೌದಲ್ಲ? ಹಾಂ ಹಾಂ. ಮುತ್ತವರ ಭಾಳ ವಿಸ್ತೃತವಾಗಿ ಮಾತಾಡ್ಲಿಕ್ಕೆ ಅಂದರೆ ಖುಷಿ ಆಯ್ತು ನನಗೆ. ನಿಮ್ಮ ವಯಸ್ಸು ಎಷ್ಟೀಗ? ನನ್ನ ವಯಸ್ಸು 31 ಸರ್. ನೋಡ್ರಿ, ನಾವು ಎಷ್ಟೋ ಜನ 30 ಒಳಗಿನ ಹುಡುಗರಂತೂ ಇನ್ನೂ ಕೃಷಿ ಬಗ್ಗೆ ಮಾಹಿತಿನೂ ತೊಗೊಂಡಿಲ್ಲ. ಆಮೇಲೆ ಕೆಲವೊಬ್ಬರು ಎಲ್ಲ ಕೃಷಿ ಬಿಟ್ಟು ಬೇರೆ ಕಡೆ ಹೋಗಿ ಹೊಂಟ್ಬಿಟ್ಟಾರೆ. ಏ ಬ್ಯಾಡ, ನಾನು ನೌಕರಿ ಮಾಡ್ತೀನಿ, ಕೂಲಿ ಮಾಡ್ತೀನಿ ಅಂತೇಳಿ ಮಂಗಳೂರು ಕಡೆ ಅಲ್ಲೆಲ್ಲ ಹೋಗ್ಬಿಡ್ತಾರೆ. ಈಗ ಅಂಥ ನಮ್ಮ ರೈತ ಬಾಂಧವರಿಗೆ ಈ ಕಸೂರುವಾಗಲೇ ಕೆಲಸ ಮಾಡಬೇಕಲ್ಲ. ಹೌದು ಸರ್. ಏನು ಹೇಳ್ತೀರಿ ಮುತ್ತವರ? ಸರ್, ನಾವು ಇವತ್ತು ಕಲೀಲಿ, ಕಲಿಯೋರಿಗೆ ನಾವು ಬ್ಯಾಡನಂಗಿಲ್ಲ. ಅವ್ರಿಂದ ಎಷ್ಟೇ ಕಲೀಲಿ, ಎಷ್ಟೇ ಕಲ್ತರು ಮರಳಿ ಮಣ್ಣಿಗೆ ಅನ್ನುವಂತ ಒಂದು ಮಾತು ಇರಲ್ಲ. ಆ ಪ್ರಕಾರ ನಾವು ಮರಳಿ ಮತ್ತೆ ನಮ್ಮ ಮಣ್ಣಿಗೆ ಬರಬೇಕು. ನಮ್ಮ ಮಣ್ಣಿನೊಳಗೆ ಮಾಡೋ ಕೆಲಸದಿಂದ ನಾವು ಅದರ ಬರುವಂತ ಉತ್ಪನ್ನ ನೋಡಿದ್ರೆ ನೌಕರಿ ಬೇಡಪ್ಪ ಅನ್ನುವಂತ ಒಂದು ಉತ್ಪನ್ನ ಬಂದ ಬರ್ತೈತಿ. ನಾವು ನಿಜವಾಗ್ಲೂ ಅದು ಭೂಮಿ ಮೇಲೆ ಒಂದು ಭಕ್ತಿ ಇಟ್ಟು ಮಾಡಿದ್ವಿ ಅಂದ್ರೆ ನಮ್ಗೆ ನಿಜವಾಗ್ಲೂ ಅದ್ರ ಲಾಭ ಬಂದ ಬರ್ತೈತಿ. ಆ ಕಾರಣಕ್ಕಾಗಿ ಅಲ್ಲಿ ನಾವು ನೌಕರಿಗೆ ಹೋಗ್ಬೇಕು. ಅಲ್ಲಿ ನಮ್ಮ ಮನ್ಯಾಗ ಯಾರು ತೀರ್ಕೊಂಡಾರಪ್ಪ ಅಂದ್ರೂ ನಮ್ಗೆ ಯಾರು ಅಲ್ಲಿ ರಜಾ ಕೊಡಂಗಿಲ್ಲ. ಯಾರನ್ನೋ ರಜಾ ಕೇ ಬರ್ಬೇಕು ನಾವು. ಅಕಸ್ಮಾತ್ ಅವ್ರು ಬೇಡ ಅಂದ್ರೆ ನಾವು ಬಿಟ್ಕೊಂಡು ಹೋಗ್ಬೇಕು. ಆ ಥರ ಆಗುತ್ತೆ. ಆ ಕಾರಣಕ್ಕಾಗಿ ನಮ್ಮಲ್ಲೇ ನಾವು ಇದು ಮಾಡ್ಕೊಂಡ್ರೆ ನಮ್ಮಲ್ಲೇ ನಾವು ಸಾವುಕಾರ, ನಮ್ಮಲ್ಲಿ ನಮ್ಮ ಹೊಲದಾಗ ನಾವು ಸಾವುಕಾರ, ನಾವು ಆಳುಗಳಾಗಿ ದುಡಿಬೇಕು. ಈ ಥರ ಹೇಳ್ತೀನಿ. ನೋಡ್ರಿ, ಭಾಳ ಸಂತೋಷ ಮುತ್ತವರೇ. ಈಗ ಸಹಾಯಧನ ಕೇಳ್ತಾರೆ, ನಮಗೆ ಸಬ್ಸಿಡಿ ಕೊಡ್ರಿ ಅಂತಾರೆ, ಸಾಲ ಕೊಡ್ರಿ ಅಂತಾರೆ, ಇದಕ್ಕೆಲ್ಲ ಏನು ಹೇಳ್ತೀರಿ ನೀವು ಮುತ್ತವರೇ? ಯಾವುದೇ ಕಾರಣಕ್ಕೆ ನಾನು ಇವತ್ತಿನವರೆಗೆ ಸಬ್ಸಿಡಿಗಂತೂ ಹೋಗಿಲ್ಲ ಸರ್. ಎಲ್ಲನೂ ನಾನು ಸ್ವಂತಕ್ಕೆ ಮಾಡ್ಕೊಂಡಿನಿ ಸರ್. ಈಗ ಬಂದು ನಾನು ಸ್ವಲ್ಪ ಬ್ಯಾಂಕ್ ಲೋನ್ ಒಂದು ಸ್ವಲ್ಪ ಸಹಾಯ ತೊಗೊಳಾಗ್ತೀನಿ ಸರ್. ಇನ್ನು ಉಳಿದ ಸಬ್ಸಿಡಿ ಅಂತೂ ನಾನು ಯಾವುದೋ ಇದು ಮಾಡ್ಕೊ ತಲೆ ಕೆಡಿಸ್ಕೊಂಡಿಲ್ಲ ಸರ್. ಅದೇ ಅದೇ ಅಂದರೆ ನಾವು ನಮ್ಮ ಆರ್ಥಿಕ ಇದನ್ನು ನಾವು ನಿರ್ವಹಣೆ ಮಾಡಬೇಕು. ಹೌದು ಅಲ್ಲ, ನಾವು ಯಾರಿಗಾದ್ರೂ ಕೊಡ್ರಿ ಅಂತ ಸಹಾಯ ಹಸ್ತ ಜಾಸ್ತಿದ್ರೆ ನಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತದೆ. ಧಕ್ಕೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದೆ. ಅದಕ್ಕೆ ಆದಷ್ಟು ನಾವು ಆದ್ ಬಿಡ್ರಿ ಇದು ಬಿಡ್ರಿ ಅನ್ನೋಕ್ಕಂತ ಇದನ್ನ ತಗೋರಿ ಬಿಡ್ರಿ, ನೀವು ನಿಮಗೆ ಇನ್ನೇ ಎಷ್ಟು ಬೇಕು ತಗೊಳ್ರಿ ಅನ್ನೋದು ಆ ಒಂದು ಛಾತಿ ಬರಬೇಕು ಅಂತ ಹೇಳ್ತೀರಿ. ಹೌದು ಸರ್. ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ನಮ್ಮ ರೈತ ಬಾಂಧವರು ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು? ನಿಮ್ಮ ವಿಳಾಸ ಒಂಚೂರು ಪೂರ್ಣ ಹೇಳಿ, ನಿಮ್ಮ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ ಒಂದು ಸ್ವಲ್ಪ ಕೊಡ್ರಲ್ಲ. ನಂದು ಹೆಸರು ಮುತ್ತು ಮಲ್ಲಪ್ಪ ಕೋಟಿಮೇನಿ, ತಾಲೂಕು ಜಮಖಂಡಿ, ಜಿಲ್ಲಾ ಬಾಗಲಕೋಟು, ಗ್ರಾಮ ಮರೆಗುದ್ದಿ. ನನ್ನ ದೂರವಾಣಿ ಸಂಖ್ಯೆ 9074041907777. ಮತ್ತೊಮ್ಮೆ ಹೇಳ್ರಲ್ಲ. ದೂರವಾಣಿ ಸಂಖ್ಯೆ 9740419077. ರೈತ ಬಾಂಧವ್ರು ನೋಟ್ ಮಾಡ್ಕೊಂಡ್ರಲ್ಲ, ಭಾಳ ಯಶಸ್ವಿ ರೈತರಿದ್ದಾರೆ ಮುತ್ತು ಕೋಟೆಮನೆಯವರು. ಭಾಳ ವಿಸ್ತೃತವಾಗಿ ನಮ್ಮ ಜೊತೆ ಮಾತಾಡ್ಯಾರ. ಅಂದರೆ ಸಣ್ಣ ರೈತರಾದರೂ ಕೂಡ ಅವರು 6 ಎಕರೆ ಇದ್ರಾಗ ಇಟ್ಕೊಂಡು ಅವರು ಯಶಸ್ವಿಯಾಗಿ ಜೀವನ ಮಾಡ್ಲಿಕ್ಕತ್ತಾರೆ. ನೀವು ಹೆಂಗೆ ಯಶಸ್ವಿಯಾಗಿ ಜೀವನ ಮಾಡ್ಲಿಕ್ಕತ್ತೀರಿ? ನಿಮ್ಮ ಕಡೆ ಇರುವಂಥ ಬಂಡವಾಳ ಏನು, ಏನಾದರೂ ವಿಶ್ವಾಸ ಅದ ನಿಮಗೆ ಮುತ್ತವ್ರ? ವಿಶ್ವಾಸ ಅಂದ್ರೆ ಸರ್, ನಾನು ಇವತ್ತು ಈ ಬೆಳೆ ಮಾಡಿದ್ರೆ ನಾ ಇಷ್ಟು ಇನ್ಕಮ್ ತಕ್ಕೋತಾನೆ ಅನ್ನುವಂಥ ಒಂದು ವಿಶ್ವಾಸ ಇಟ್ಟ ನಾನು ಇದನ್ನು ಮಾಡೇ ತೀರಬೇಕು ಅನ್ನುವಂಥ ಒಂದು ವಿಶ್ವಾಸ ಒಂದು ಛಲ ಇಟ್ಟು ಮಾಡ್ತೀನಿ. ಆ ಕಾರಣಕ್ಕಾಗಿ ನಂಗೆ ಯಾವುದೂ ಇನ್ನೂ ತನ್ನ ನಂಗೆ ಲಾಸ್ ಅನ್ನೋದಾಗಿಲ್ಲ. ನೀವು ವಿಶ್ವಾಸದಿಂದ ಜೀವನ ಎದುರಿಸ್ತೇನೆ ಅನ್ನೋ ಧೈರ್ಯ ಅದ ನಿಮ್ಗೆ? ಧೈರ್ಯ ಸರ್. ಕೆಲವೊಬ್ಬರು ಅವಿಶ್ವಾಸ ಮಾಡ್ಕೊಂಡ್ಬಿಡ್ತಾರಲ್ಲ, ಹಂಗಾತು ಹಿಂಗಾತು, ಇಲ್ಲಪ್ಪ ನಮ್ಮ ನ್ಯಾನ್ ನೋಡೋರು, ಸ್ವಲ್ಪ ಧೈರ್ಯ ಕೆಡ್ತಾರಲ್ಲ, ಅವ್ರಿಗೆ ಏನು ಹೇಳ್ತೀರಿ? ಮೊದಲು ನಾವು ಧೈರ್ಯ ಕೆಡಬಾರ್ದು. ಯಾವುದರೊಳಗೆ ಧೈರ್ಯ ಇಟ್ಟು ಮಾಡಿದ್ರೂ ನಾವು ಪ್ರತಿಯೊಂದರೊಳಗೆ ಯಶಸ್ವಿ ಆಗಿ ಹೋಗುತ್ತೆ. ಹೇಳ್ತೀನಿ. ಮುತ್ತು ಮಲ್ಲಪ್ಪ ಕೋಟೆಮನೆಯವರ, ವಿಸ್ತೃತವಾಗಿ ತುಂಬ ಚೆನ್ನಾಗಿ ನಿಮ್ಮ ಅನುಭವ ಹೇಳ್ಕೊಂಡ್ರಿ. ನೀವೇನೇನು ಸಮಗ್ರ ಕೃಷಿಯೊಳಗೆ ಕಬ್ಬಿನ ಒಂದು ಬೇಸಾಯ ಮಾಡ್ತೀರಿ, ಅದ್ರ ಮೂಲಕ ಸಾವಯವ ಬೆಲ್ಲವನ್ನು ತಯಾರು ಮಾಡಿ ಹೊರದೇಶ ಕೂಡ ರಫ್ತು ಮಾಡುವಂಥ ಒಂದು ಒಳ್ಳೆ ಕ್ವಾಲಿಟಿ ಬೆಲ್ಲ ತಯಾರು ಮಾಡ್ತಾ ಇದ್ದೀರಿ. ಹಾಗೆಯೇ ಕಾಯಿಪಲ್ಲೆಯನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ನೀವು ಎಲ್ಲಿ ಬೇಡಿಕೆ ಇದೆ ಅದನ್ನು ಗಮನಿಸಿ ಅಲ್ಲಿ ನೀವು ಮಾರಾಟ ಮಾಡಿ ನೀವು ಲಾಭ ಮಾಡ್ಕೊಳ್ತಾ ಇದ್ದೀರಿ. ಹಾಗೆಯೇ ದವಸ ಧಾನ್ಯಗಳು ಕೂಡ ತುಂಬ ಬೆಳೀತಾ ಇದೆ, ಮನೆಗೆ ಏನು ಬೇಕು ಅದೆಲ್ಲ ಮಾಡ್ಕೋತೀರಿ. ಹಾಗೆಯೇ ಅದನ್ನು ಕೂಡ ತುಂಬ ರುಚಿಕಟ್ಟಾದ ಬೇರೆ ದವಸ ಧಾನ್ಯಗಳಿಗಿಂತ ಹೆಚ್ಚಿನ ರುಚಿ ನಿಮ್ಮ ಹೊಲದಲ್ಲಿ ಇರುವಂಗೆ ನೋಡ್ಕೊಂಡಿರಿ. ಸಾವಯವ ಕೃಷಿಯಲ್ಲಿ 6 ಎಕರೆಯಲ್ಲಿ ಇಷ್ಟು ಯಶಸ್ವಿಯಾಗಿ ಜೀವನ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಿ. ಇದನ್ನು ನಮ್ಮ ರೈತ ಬಾಂಧವರು ಮನನ ಮಾಡಿಕೊಳ್ಳಿ, ಯಶಸ್ವಿಯಾಗಿ ಜೀವನ ಮಾಡೋದನ್ನು ರೂಢಿ ಮಾಡಿಕೊಳ್ಳಿ. ಸ್ವಾವಲಂಬಿ ರೈತರಾಗಿ ನಾನು ಏನು ಬೇಕಾದ ಸಾಧಿಸಬಲ್ಲೆ, ನನ್ನ ಜೊತೆ ನನ್ನ ಹೊಲ ಅದ, ನನಗೆ ಸಾವಯವ ಕೃಷಿ ಮಾಡೋದು ಗೊತ್ತದ, ನಮ್ಮ ನನ್ನ ಕಡೆ ಜವಾರಿ ಆಕಳದವು, ನಾನು ಬೇಕಾದ ಜೀವನ ಮಾಡ್ತೀನಿ, ಹೈನುಗಾರಿಕೆಯಿಂದ ಕೂಡ ನಾನು ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ವಿಶ್ವಾಸ ನಮ್ಮ ರೈತ ಬಾಂಧವರು ಬೆಳೆಸ್ಕೊಳ್ಳಿ ಅಂತ ಈ ಮೂಲಕ ಹರಸ್ತೀವಿ. ಇಲ್ಲಿವರೆಗೆ ಬಂದು ವಿಜಯಪುರ ಆಕಾಶವಾಣಿಗೆ ಬಂದು ನಮ್ಮ ರೈತ ಬಾಂಧವರಿಗೆ ನೀವು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ. ನಮ್ಮ ಎಲ್ಲ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುತ್ತು ಮಲ್ಲಪ್ಪ ಕೋಟೆಮನೆಯವರೇ, ಅಭಿನಂದನೆಗಳು ಮತ್ತೊಮ್ಮೆ. ನಮಸ್ಕಾರ ಸರ್. ಸ್ನೇಹಿತರೇ, ಇದುವರೆಗೆ ಕಿಸಾನ್ ವಾಣಿಯಲ್ಲಿ ಜಮಖಂಡಿ ತಾಲೂಕಿನ ಮರೆಗುದ್ದಿ ಗ್ರಾಮದ ಕೃಷಿ ಅನುಭವಿ ಮುತ್ತುಮಲ್ಲಪ್ಪ ಕೋಟಿಮನಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿರಿ ಸಂದರ್ಶಕರು ಎಸ್ ಎಸ್ ಚೋಳಿನ್. ಈಗ ಕೇಳಿ ಕೆಲವು ಸೋಬಾನ ಪದಗಳು. ಮಾನಿ ಮುಂದ ಎರಡತ್ತಿರ್ಬೇಕ ಹೊಲ ಮಾನಿ ಮಾನಿ ಮುಂದ ಎರಡತ್ತಿರ್ಬೇಕ ಹೇಳಿ ಕೇಳಿ ಮಾಡ ಸಂತ ಮಾವನಿರ್ಬೇಕ ಹೇಳಿ ಕೇಳಿ ಮಾಡ ಸಂತ ಮಾವನಿರ್ಬೇಕ ಹೇಳಿ ಕೇಳಿ ಮಾಡ ಸಂತ ತರ ಬರ ಮನಿಯಾಗ ಆತ್ಯವ ಇರ್ಬೇಕ ತರ ಬರ ಮನಿಯಾಗ ಆತ್ಯವ ಇರ್ಬೇಕ ತರ ಬರ ಮನಿಯಾಗ ಆತ್ಯವ ಇರ್ಬೇಕ ಒಳಗ ಹೊರಗ ತಿರುಗಲಾಕ ನಾದು ನಿರ್ಬೇಕ ಒಳಗ ಹೊರಗ ತಿರುಗಲಾಕ ನಾದು ನಿರ್ಬೇಕ ಒಳಗ ಹೊರಗ ತಿರುಗಲಕ ನಾದು ನಿರ್ಬೇಕ ಹಾಗೆ ಒಳಕಿ ನಡಿಯಲಕ ಬಾವ ನಿರ್ಬೇಕ ಹಂಜಿ ಒಳಕಿ ನಡಿಯಲಕ ಬಾವ ನಿರ್ಬೇಕ ಹಂಜಿ ಒಳಕಿ ನಡಿಯಲಕ ಬಾವ ನಿರ್ಬೇಕ ಸರಿ ನಾನಂತ ಸರಿ ಜೋಡಿ ನೆಗಿಯಾಣಿರ್ಬೇಕ ನಾನಂತ ಸರಿ ಜೋಡಿ ನೆಗಿಯಾಣಿರ್ಬೇಕ ನಾನಂತ ಸರಿ ಜೋಡಿ ನೆಗಿಯಾಣಿರ್ಬೇಕ ಹಾಲ ಹೈನ ಹಿಂಡಲಕ ಮೈದಾನಿರ್ಬೇಕ ಹಾಲ ಹೈನ ಹಿಂಡಲಕ ಮೈದಾನಿರ್ಬೇಕ ಹಲ ಹೈನ ಹಿಂಡಲಕ ಮೈದಾನಿರ್ಬೇಕ ಹಲ ಹೈನ ಉಳ್ಳಕ ಮಕ್ಕಳಿರ್ಬೇಕ ಹಲ ಹೈನ ಉಳ್ಳಕ ಮಕ್ಕಳಿರ್ಬೇಕ ಹಲ ಹೈನ ಉಳ್ಳಕ ಮಕ್ಕಳಿರ್ಬೇಕ ತವರು ಮನಿ ಕರ್ಕೊಂಡಗುಲ ಕಣ ತಮರಿರ್ಬೇಕ ತವ್ರ ಮನಿ ಕರ್ಕೊಂಡಗುಲ ಕಣ ತಮರಿರ್ಬೇಕ ತವ್ರ ಮನಿ ಕರ್ಕೊಂಡಗುಲ ಕಣ ತಮರಿರ್ಬೇಕ ಪಾಟದ ಕಾಟಿ ಮ್ಯಾಲ ಹಡದಪ್ಪಿರ್ಬೇಕ ಪಾಟದ ಕಾಟಿ ಮ್ಯಾಲ ಹಡದಪ್ಪಿರ್ಬೇಕ ಪಾಟದ ಕಾಟಿ ಮ್ಯಾಲ ಹಡದಪ್ಪಿರ್ಬೇಕ ಸುಖ ದುಃಖ ಕೇಳಲಕ ಹಡದವ ಇರ್ಬೇಕ ಸುಖ ದುಃಖ ಕೇಳಲಕ ಹಡದವ ಇರ್ಬೇಕ ಸುಖ ದುಃಖ ಕೇಳಲಕ ಹಡದವ ಇರ್ಬೇಕ ಅನವತ್ತನ ಕೇಳಲಕ ಅಕ್ಕ ತಂಗ್ಯಾರಿರ್ಬೇಕ ಅನವತ್ತನ ಕೇಳಲಕ ಅಕ್ಕ ತಂಗ್ಯಾರಿರ್ಬೇಕ ಅನವತ್ತನವ ಕೇಳಲಕ ಅಕ್ಕ ತಂಗ್ಯಾರಿರ್ಬೇಕ ಅಡುಗೆ ಅಂಗಡಿ ಮಾಡಲ ಕತ್ತಿಗೆ ಇರ್ಬೇಕ ಅಡುಗೆ ಅಂಗಡಿ ಮಾಡಿ ಉಣಸಲ ಕತ್ತಿಗೆ ಇರ್ಬೇಕ ಅಡುಗೆ ಅಂಗಡಿ ಮಾಡಿ ಉಣಸಲ ಕತ್ತಿಗೆ ಇರ್ಬೇಕ ತವ್ರ ಮನೆ ಮಂಚದ ಮ್ಯಾಲ ಸುಖ ದುಃಖಗಳಿಬೇಕ ತವ್ರ ಮನೆ ಮಂಚದ ಮ್ಯಾಲ ಸುಖ ದುಃಖಗಳಿಬೇಕ ತವ್ರ ಮನೆ ಮಂಚದ ಮ್ಯಾಲ ಸುಖ ದುಃಖಗಳಿಬೇಕ ತಾಯಿ ತಂದಿ ಹೆಸರೊಂದು ಹೆಣ ಮಳು ತರ್ಬೇಕ ಅಣ್ಣ ತಮ್ಮರ ಹೆಸರೊಂದು ಹೆಣ ಮಳು ತರ್ಬೇಕ ಹುಟ್ಟ್ಯಾರ ಕೊಲಿ ಪಾಕಿ ಬಿಟ್ಟಾರ ಸಿದೆ ಸೂರ ಹುಟ್ಟ್ಯಾರ ಕೊಲಿ ಪಾಕಿ ಬಿಟ್ಟಾರ ಸಿದೆ ಸೂರ ಮೆಟ್ಟಿ ಮಾಡ್ಯಾರ ವಾರು ಶರಣ ಕಟ್ಟಿಗೆ ಮಾಡ್ಯಾರ ವಾರುತ್ಯ ಶರಣ ಓಂ ನಾಮ ಶಿವಯ ನೀರ ಮೆಟ್ಟಿಗೆ ಮಾಡ್ಯಾರ ವಾರುತಿ ಬನದಾಗ ಮೆಟ್ಟಿಗೆ ಮಾಡ್ಯಾರ ವಾರುತಿ ಬನದಾಗ ಗತ್ತಿನ ಗುಡಿಯಾಗ ನೆನದಾರು ಶರಣ ಓಂ ನಾಮ ಶಿವಯ ನೀರ ಮೆಚ್ಚಿನ ಗುಡಿಯಾಗ